ಹಂತದಲ್ಲಿ ರಾಶಿ ಸ್ಥಳ ನಾವು ಯಾವ ರೀತಿ ರಾಶಿ ಮಾಡ್ತೀವಿ, ಆ ಸಂಗ್ರಹಣಾ ಚೀಲಗಳು ಯಾವ ರೀತಿ ಇರಬೇಕು ಅಂದ್ರೆ ಅವು ಕೀಟ ಮತ್ತು ಆ ಕೀಟದ ಕೋಶಗಳಿಂದ ಮುಕ್ತವಾಗಿರ್ಬೇಕು. ಆಮೇಲೆ ಅವು ಚೆನ್ನಾಗಿ ಒಣಗಿದ ಕಾಳು ಬಲಿತ ನಂತರ, ಅಂದ್ರೆ ಈಗ ನೋಡ್ರಿ ಕಾಳು ಮಾಗಿರ್ಬೇಕು ಅಂದ್ರೆ ಈಗ ಅಂತೀವಿ ನಾವು ಕಾಳು ಹೆಂಗಿರ್ಬೇಕಂದ್ರೆ ಬಾಯಂಗ್ ಹೆಂಗ್ ಇಟ್ಕೊಂಡ್ರೆ ಕಟಕಂದಿರ್ಬೇಕು ಅವು ಕಾಳುಗಳು, ಆ ರೀತಿ ಬಲಿತ ನಂತರ ಅದನ್ನ ಕಟಾವ್ ಮಾಡ್ಬೇಕಾಗ್ತದ. ಅದೇ ಅಲ್ಲದೆ ಈ ಕಸ ಕಡ್ಡಿ ಮಣ್ಣು ಇದು ಕೊಯ್ಲಾಗಿದ್ದು ಏನು ನೀವು ಧಾನ್ಯ ಮಾಡ್ತಿರಲ್ಲ ಅದರ ಜೊತೆ ಬೆರೆಯದಂಗ ನೀವು ಜಾಗ್ರತೆ ವಹಿಸಬೇಕಾಗ್ತೈತಿ ನೋಡ್ರಿ. ಇದು ಕೊಯ್ಲು ಹಂತ ಆತ್ರಿ. ಈಗ ಕೊಯ್ಲೋತ್ತರ ಇದು ಕೊಯ್ಲು ಮಾಡಿದ ಮೇಲೆ ನಾವು ಧಾನ್ಯ ಕಾಳುಗಳನ್ನ ಹೆಂಗ್ ಒಣಗಿಸ್ಬೇಕು, ಅವನ್ನ ಸ್ವಚ್ಛಗೊಳಿಸಿ ಸಂಗ್ರಹಿಸಬೇಕು, ಆಮೇಲೆ ಅದೇ ರೀತಿ ಅವು ಸಂಗ್ರಹಣಾ ಚೀಲಗಳನ್ನ ಶೇಕಡಾ 5% ಮೆಲಾತಿಯ ದ್ರಾವಣದೊಳಗ ಅದ್ದಿ ಒಣಗಿಸಿ ಸಂಗ್ರಹಿಸಿಟ್ಟಿರ್ಬೇಕು. ಆಮೇಲೆ ಈ ಸಂಗ್ರಹಣಾ ಕೊಠಡಿಗಳು, ಉಗ್ರಾಣ, ಈ ಮನೆ, ಈ ತೇವಾಂಶ ಇರದಂಗ್ ನೋಡಿಕೊಳ್ಬೇಕು. ಅದೇ ರೀತಿ ಈಗ ಈ ದಾಸ್ತಾನು ಸಂಗ್ರಹಣೆಯೊಳಗ ಇಲಿ ಮತ್ತೆ ಹೆಗ್ಗಣ ಪಕ್ಷಿಗಳ ಪಾತ್ರ ಬಹಳ ದೊಡ್ಡದಿರ್ತದೆ, ಯಾಕಂದ್ರೆ ಅವು ಹಾನಿ ಮಾಡ್ಲಿಕ್ಕೆ ಬಂದೇ ಬರ್ತಾವ, ಅವುಗಳನ್ನ ಬಾಧೆ ಇರದಂತೆ ನಾವು ಜಾಗ್ರತೆ ವಹಿಸಬೇಕು. ಆಮೇಲೆ ಇವು ಕಾಳುಗಳನ್ನ ನಾವು ಗ್ರೇಡಿಂಗ್ ಮಾಡೋದು, ಅವನ್ನ ಹೆಂಗ ಉತ್ತಮ ಕಾಳುಗಳು, ಮಧ್ಯಮ ಕಾಳುಗಳು, ಮತ್ತೆ ಈಗ ಸಾಧಾರಣ ಕಾಳುಗಳು. ಈಗ ಉತ್ತಮ ಕಾಳುಗಳಿದ್ರೆ ಅವಕ್ಕೆ ಮಾರುಕಟ್ಟೆ ಮೌಲ್ಯ ಹೆಚ್ಚಿರ್ತದೆ, ಅದ್ರೊಳಗ ಮಧ್ಯಮದು ಅಷ್ಟೇ. ಈ ಸಾಧಾರಣ ಕಾಳುಗಳ ಗ್ರೇಡಿಂಗ್ ನಾವು ಮಾಡಿದ್ವಿ ಅಂದ್ರೆ ಅವು ಸ್ಥಳೀಯ ಮಾರುಕಟ್ಟೆಗೆ ನಮ್ಗೆ ಪೂರೈಕೆ ಮಾಡ್ಲಿಕ್ಕೆ ಅನುಕೂಲ ಆಗ್ತೈತ್ರಿ. ಇದಲ್ದೆ ಕೊಯ್ಲು ಮಾಡುವಾಗ ಸ್ವಚ್ಛತೆಗೆ ಬಹಳ ಆದ್ಯತೆಯನ್ನ ನಾವು ನೀಡಬೇಕಾಗ್ತೈತಿ. ಈಗ ಹಣ್ಣು, ತರಕಾರಿ, ಮಣ್ಣು ಮಣ್ಣು ತಾಕದಂತೆ ಅವುಗಳನ್ನ ಸಪರೇಟ್ ಆಗಿ ನಾವು ಕೊಯ್ಲು ಮಾಡ್ಕೋಬೇಕಾಗ್ತದೆ. ಆಮೇಲೆ ಇವೇನು ಹಣ್ಣು ತರಕಾರಿ ಒಡೆದಿರ್ತಾವ, ಕೆಲವೊಂದು ನಾಶ ಆಗಿರ್ತಾವ, ಅವುಗಳು ಸಂಗ್ರಹದಲ್ಲಿ ಬೆರೆಯದಂಗ ನಾವು ಒಂದೇ ಗಾತ್ರ ಮತ್ತು ಬಣ್ಣ ಇರುವಂತವನ್ನ ನಾವು ಸಂಗ್ರಹಿಸಬೇಕಾಗ್ತದೆ. ಅಷ್ಟಲ್ದೆ ರೋಗಾಣು, ಯಾವುದೇ ಒಂದು ವೈರಸ್, ಬ್ಯಾಕ್ಟೀರಿಯಾ ಅಥವಾ ಬೂಸ್ಟ್ ಈ ಕೊಯ್ಲು ಹಂತದೊಳಗೆ ಬಂದಿದ್ರೆ ಆ ಒಂದು ಕೊಯ್ಲು ಇದು ಏನು ಒಳ್ಳೆಯ ಕಾಳುಗಳು ಇರ್ತಾವಲ್ಲ ಅದ್ರ ಜೊತೆ ಸೇರಿದಂಗ ನಾವು ನೋಡ್ಕೋಬೇಕಾಗ್ತೈತ್ರಿ. ಆಮೇಲೆ ಕೈಗಳನ್ನ ಸ್ವಚ್ಛವಾಗಿ ತೊಳ್ಕೊಂಡು ನಾವೆಲ್ಲ ಇವನ್ನ ಸಂಗ್ರಹ ಮಾಡಬೇಕಾಗ್ತದೆ. ಅಷ್ಟಲ್ದೆ ಈಗ ಈ ಧಾನ್ಯಗಳನ್ನ ಸಂಗ್ರಹಿಸೋದಾಗ್ಲಿ ಅಥವಾ ಯಾವುದೇ ತರಕಾರಿ ಹಣ್ಣುಗಳನ್ನ ಕೊಯ್ಲು ಮಾಡುವಾಗ ಸುಮಾರು ಜನ ಅಲ್ಲಿ ಇರ್ತಾರ, ಅವರು ಯಾವುದೇ ಗುಟ್ಕಾ, ಬೀಡಿ, ಪಾನ್ ತಿಂದು ಉಗುಳುದು ಇಂಥವೆಲ್ಲ ಮಾಡುವುದು ನಿಷಿದ್ಧ ನೋಡ್ರಿ. ಮತ್ತೆ ಅದೇ ರೀತಿ ಅವು ಏನು ಕೀಟನಾಶಕ, ಪೀಡನಾಶಕ ಏನಾದ್ರು ಸಿಂಪರಣೆ ಮಾಡಿದ್ರೆ ಆ ಒಂದು ಕ್ಷೇತ್ರದೊಳಗೆ ಅವನ್ನ ರೆಸಿಡ್ಯುಯಲ್ ಇಫೆಕ್ಟ್ ಅದರೊಳಗೆ ಇದ್ದೇ ಇರ್ತೈತ್ರಿ, ಅಂಶ ಶೇಷಾಂಶ ಉಳದೇ ಉಳಿದಿರ್ತೈತಿ. ಹಿಂಗಾಗಿ ಆ ಒಂದು ಪ್ರಮಾಣದಲ್ಲಿ ಅವ್ರು ಏನಾದ್ರು ಸಿಂಪರಣೆ ಮಾಡಿದ್ರೆ ಒಂದು ಸ್ವಲ್ಪ ದಿನ ಅದನ್ನು ಬಿಟ್ಟು ನಾವು ಆ ಒಂದು ಕ್ಷೇತ್ರದೊಳಗಿನ ಕೊಯ್ಲು ಮಾಡ್ಬೇಕಾಗ್ತೈತಿ. ಆದಷ್ಟು ನೋಡ್ರಿ ಈಗ ಯಾವುದೇ ಇದ್ರೊಳಗ ಕೀಟನಾಶಕಗಳ ಬದಲಿ ನಾವು ಈ ಹೇಳ್ತೀವಿ ಸಸ್ಯಜನ್ಯ ಕೀಟನಾಶಕಗಳನ್ನು ಬಳಸೋದ್ರಿಂದ ನಮ್ಮ ಬೆಳೆಗಳಲ್ಲಿ ಶೇಷಾಂಶ ಉಳಿಯುವುದು, ಕಾಳುಗಳಲ್ಲಿ ಶೇಷಾಂಶ ಉಳಿದು ಕಡಿಮೆ ಪ್ರಮಾಣದಲ್ಲಿ ಇರ್ತದೆ, ಅದರಿಂದ ನಮ್ಗೆ ಆರೋಗ್ಯಕ್ಕೂ ಒಳ್ಳೆಯದು. ಮತ್ತೆ ಅದ್ರೊಳಗೆ ಈಗ ಅದಾವ್ರಿ ಬೇವಿನ ಕಷಾಯ ಅಂತ ಇರ್ತದ, ಹುಲ್ಗುಲ್ ಕಷಾಯ ಅಂತ ಇರ್ತದ, ತಂಬಾಕು, ಪಂಚಗವ್ಯ ಕಷಾಯ, ಮತ್ತೆ ಈ ಹುಳಿ ಮಜ್ಜಿಗೆನು ಎಷ್ಟೋ ಪ್ರಮಾಣದಲ್ಲಿ ನಮಗ ಕೀಟಗಳನ್ನ ನಾಶ ಮಾಡ್ಲಿಕ್ಕೆ ಅನುಕೂಲ ಮಾಡ್ತೈತಿ. ಇದರಿಂದ ನಾವು ಸಸ್ಯಜನ್ಯ ಕೀಟನಾಶಕಗಳನ್ನ ಹೆಚ್ಚು ಬಳಸಿ ನಾವು ಬೆಳೆಗಳನ್ನ ಬೆಳೆದು ಅದರನ್ನ ಶೇಷಾಂಶ ಕಡಿಮೆ ಮಾಡ್ಲಿಕ್ಕೆ ನಾವು ಒತ್ತು ಕೊಡ್ಬೇಕಾಗ್ತದೆ. ಹೌದು, ಎಷ್ಟೋ ಸರಿ ಏನಾಗುತ್ತಂದ್ರೆ ಮಾಗುವಕ್ಕಿಂತ ಮುಂಚೆನೆ ಕಟಾವು ಮಾಡಿದ್ರೆ ಅದು ಉತ್ಪನ್ನ ಸರಿ ಬರಲ್ಲ, ಗುಣಮಟ್ಟ ಸರಿ ಇರಲ್ಲ. ಹೌದು, ಹಾಗಾಗಿ ಸರಿಯಾಗಿ ಮಾಗಿದೆಯಾ, ಈಗ ಕಟಾವು ಮಾಡಬೇಕಾಗಿದೆಯಾ, ಸಾಧ್ಯತೆ ಇದೆಯಾ, ಮತ್ ಮಾಡ್ಲೇಬೇಕಾ, ಇವನ್ನು ಮತ್ತೆ ಹೆಚ್ಚು ಒಣಗ್ಲಿಕ್ಕೂ ಕೂಡ ಬಿಡಬಾರ್ದು, ಕಾಳು ಸಿಡಿದು ಹೋಗುವಂತ ಸಂದರ್ಭ ಅಲ್ವಾ, ಅಲ್ಲಿ ಕೂಡ ಕಾಳಜಿ ವಹಿಸಬೇಕಾಗಿದೆ. ಅದೇ ರೀತಿ ಒಂದು ಕ್ಷೇತ್ರದೊಳಗೆ ಅವು ಮಾಗಿದ ಕಾಳು ಇದ್ವು ಅಂದ್ರೆ ಅದ್ರಲ್ಲಿ ಏನಾದ್ರು ಅಡ್ಡಮಳಿ ಅಂತ ಬರ್ತಾವ ನೋಡ್ರಿ, ಅಡ್ಡಮಳಿ ಬಂತಂದ್ರೆ ಅಲ್ಲೇ ಮೊಳಕೆ ಹೊಡ್ಬಿಡ್ತಾವ. ಹಿಂಗಾಗಿ ನಮ್ಗೆ ಎಷ್ಟೋ ನಾವು ಬೆಳೆದಿದ ಕಾಳು ನಮ್ಗೆ ಇಳುವರಿನೂ ಬರಲ್ಲ, ನಾಶ, ನಮಗೆ ನಷ್ಟ ಆಗ್ಬಿಡ್ತದೆ. ಹೌದು, ತೊಗರಿ, ಹೆಸರು ಇದ್ರಲ್ಲಿ ಇನ್ನು ಕಾಯಿ ಒಳಗ ಕಾಳು ಮೊಳಕೆ ಬಂದ್ಬಿಡ್ತಾವ, ಸೋಯಾಬೀನ್ ಅಷ್ಟೇ ರೀ, ಅಲ್ಲೇ ಒಡದ್ಬಿಡ್ತಾವ ಒಂದು ಮೊಳಕೆ ಬರ್ತಾವ. ಹೌದು, ಇತ್ತೀಚೆಗೆ ಈ ರೀತಿ ಕಟಾವ್ ಮಾಡ್ಲಿಕ್ಕೆ ಮಷಿನರಿ ಬಂದಿದ್ದಾವ, ಹಂಗಾಗಿ ಕಟಾವ್ ಕೂಡ ಸುಲಭ ಆಗಿದೆ, ಮತ್ತೆ ಸ್ವಚ್ಛದಿಂದ ಸ್ವಚ್ಛನು ಬರ್ಲಿಕ್ಕೆ. ಇದರಿಂದ ಇವೇನು ಒಳ್ಳೆ ಕಾಳುಗಳು ಹೆಂಗ್ ಗ್ರೇಡಿಂಗ್ ಮಾಡ್ತಾರಲ್ಲ ಅವು ಸಪರೇಟ್ ಮಾಡ್ಲಿಕ್ಕೂ ಬಹಳ ಅನುಕೂಲ ಆಗಿದೆ. ಮತ್ತೆ ನಿಮ್ಗೆ ತರಕಾರಿ ಹಣ್ಣು ಹೇಳಿದ್ರಿ, ಒಳ್ಳೆ ಹಣ್ಣನ್ನ ಸರಿಯಾಗಿ ಕಟಾವ್ ಮಾಡಿ ಸಪರೇಟ್ ಮಾಡೋದು ಅಥವಾ ಒಂದು ಆಕಾರ ಇಲ್ಲದಂತ ಹಣ್ಣುಗಳನ್ನು ಸಪರೇಟ್ ಮಾಡೋದು, ಅಥವಾ ಏನ್ರಾಗ ಅದಕ್ಕೆ ಕಲೆ ಆಗಿತ್ತು, ಕಚ್ಚಾಗಿತ್ತು, ಅಥವಾ ಒಡೆದಿತ್ತು, ಅಥವಾ ಏನಾದ್ರು ತಿಂದಿತ್ತು ಅಂದ್ರೆ ಅವನು ಕೂಡ ಸಪರೇಟ್ ಮಾಡೋದು. ಈ ರೀತಿ ಮಾಡೋದ್ರಿಂದ ಈ ರೀತಿ ಈ ಕೊಯ್ಲತ್ತರೊಳಗೆ ಬೇರೆ ಬೇರೆ ತಂತ್ರಜ್ಞಾನಗಳನ್ನು ಬಳಸಿ ಈಗ ಮಾಡ್ತಾ ಇದ್ದಾರೆ. ಅದ್ರೊಳಗನೆ ಈಗ ಒಂದು ಈಗ ಆತ್ಮ ನಿರ್ಭರ ಯೋಜನೆ ಒಂದು ತಗೊಂಡಿದ್ದಾರೆ, ಇದು ಕೊಯ್ಲೋತ್ತರ ತಂತ್ರಜ್ಞಾನಕ್ಕಂತಾನೆ ಹೇಳಿ ಈಗ ಒಂದು PMFME ಅಂತ ಹೇಳಿ ಒಂದು ಪ್ರೋಗ್ರಾಮ್ ಬಂದೈತ್ರಿ. ಅದು ಅಂದ್ರೆ ಅದ್ರೊಳಗೆ ಪ್ರೈಮ್ ಮಿನಿಸ್ಟರ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಸ್ಕೀಮ್. ಅದ್ರೊಳಗೆ ಏನಾಗ್ತೈತ್ರಿ, ಇವು ಎಲ್ಲಾ ಆಹಾರ ಧಾನ್ಯಗಳು, ಹಣ್ಣು, ತರಕಾರಿ, ಮಾಂಸ, ಮೀನು, ಹೈನೋದ್ಯಮ ಇದ್ರೊಳಗೆ ಹೆಚ್ಚು ಉತ್ಪಾದನೆ ಮಾಡಿ ಸುಸ್ಥಿರತೆ ಒಂದು ಕಾಣ್ಕೊಳ್ಳಿಕ್ಕೆ ಬೇರೆ ಬೇರೆ ಮಷೀನ್ಗಳು, ಹೈಟೆಕ್ ಮಷೀನ್ಗಳು, ಸುಧಾರಿತ ಮಷೀನ್ಗಳನ್ನ ಯೂಸ್ ಮಾಡಿ ಗುಣಮಟ್ಟಕ್ಕೆ ಆದ್ಯತೆಯನ್ನು ಕೊಡಲಾಗಿದೆ. ಆಮೇಲೆ ಸಂಸ್ಕರಣೆ ಒಳಗೂ ಆಯ್ತು, ಮೌಲ್ಯವರ್ಧನೆಗೂ ಆದ್ಯತೆ ಕೊಡ್ಲಿಕ್ಕೆ ಹೆಚ್ಚಿನ ಒಂದು ಈ ಒಂದು ಯೋಜನೆಯೊಳಗ ಸರ್ಕಾರದ ಪ್ರೋತ್ಸಾಹ ರೈತರಿಗಿದೆ ರೀ. ಅಂದ್ರೆ ಈ ಉತ್ಪನ್ನಗಳ ಏನು ಸಂಸ್ಕರಣೆ ಸರಿಯಾಗಿ ಮಾಡಿ ಆಮೇಲೆ ಈ ಕಿರು ಉದ್ದಿಮೆದಾರರಿಗೆ ಇದ್ರೊಳಗ ಪ್ರೋತ್ಸಾಹ ಅಂದ್ರೆ ಈಗ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಅಂತ ಏನ್ ಹೇಳ್ತೀವಿ ನಾವು, ಕೊಯ್ಲೋತ್ತರ ನಂತರ ತಂತ್ರಜ್ಞಾನದೊಳಗ ಇವೆಲ್ಲ ಬರ್ತಾವ. ಎಲ್ಲ ಚೆನ್ನಾಗಿ ಸಂಸ್ಕರಣೆ ಮಾಡೋದು, ಮೌಲ್ಯವರ್ಧನೆ ಮಾಡೋದು, ಈ ಒಂದು ಈ ಪಿ ಎಫ್ ಎಂ ಎಫ್ ಸ್ಕೀಮ್ ಯೋಜನೆಯಲ್ಲಿ ರೈತರಿಗೆ ಬಹಳ ಸಹಾಯ ಆಗೈತೆ ನೋಡ್ರಿ. ಅದರೊಳಗ ಏನಾಗ್ತದ್ರಿ, ಈಗ ಕೇಂದ್ರದವರು 35% ಸಹಾಯಧನ ಕೊಡ್ತಾರ, ರಾಜ್ಯದವರು 15%, ಟೋಟಲ್ 50% ನಾವು ಕೊಯ್ಲೋತ್ತರ ತಂತ್ರಜ್ಞಾನದೊಳಗೆ ರೈತರಿಗೆ ಕಿರು ಉದ್ದಿಮೆ ಮಾಡಲಿಕ್ಕೆ ಸಹಾಯಧನವನ್ನ ಒದಗಿಸಿಕೊಡ್ಲಾಗ್ತಿದೆ ಈ ಸ್ಕೀಮ್ ಯೋಜನೆಗಳಲ್ಲಿ. ಅಂದ್ರೆ ಪ್ರಾಣಿಜನ್ಯ ಉತ್ಪನ್ನ ಕಾಪಾಡ್ಲಿಕ್ಕೆ ಇದೆಯಲ್ಲ ಅಲ್ವಾ, ಈಗ ನೀವು ಹೇಳಿದ್ರೆ ಮಾಂಸ, ಮೊಟ್ಟೆ, ಮೀನು, ಹೌದು, ಇವೆಲ್ಲವನ್ನು ಮಾಡ್ಲಿಕ್ಕೆ ಅದರಿಂದ ಬೇರೆ ಬೇರೆ ಅವುಗಳನ್ನ ಚೆನ್ನಾಗಿ ಸಂಸ್ಕರಣೆ ಮಾಡೋದಾಯ್ತು, ಅದರಿಂದ ಮತ್ತೆ ಬೇರೆ ಉತ್ಪಾದನೆಗಳು ಎರಡನೇ ಬೇರೆ ಅದರಿಂದ ಬರೋ ಉತ್ಪಾದನೆಗಳನ್ನ ಸಂಸ್ಕರಣೆ ಮಾಡಿ ಇಡ್ಲಿಕ್ಕೂ. ಉದಾಹರಣೆಗೆ ಈಗ ತರಕಾರಿ ಒಳಗಾದ್ರೆ ಮಾವು, ಮಾವಿನ ದಾತ್ರಿ, ಅದ್ರೊಳಗ ಅದ್ರದ್ದು ಪಲ್ಪ್ ಜ್ಯೂಸ್ ಮಾಡ್ತಾರ, ಪೌಡರ್ ಮಾಡ್ತಾರ, ಜಾಮ್, ಜೆಲ್ಲಿ, ಆಮೇಲೆ ಈಗ ಅವು ಪಲ್ಪ್ ಬಾರ್ ಅಂತ ಬರ್ಲಿಕ್ಕತ್ತಾವ ಮಾವಿನ ಒಳಗ. ಅದೇ ರೀತಿ ಈಗ ಅನಾನಸ್ ಹಣ್ಣಾಗ್ಲಿ, ಚಿಕ್ಕು ಹಣ್ಣಾಗ್ಲಿ, ಮತ್ತೀಗ ಮಾವಿನ ಒಳಗನ್ನ ಈಗ ಬಹಳ, ಈಗ ಕೆಲವೊಂದ್ ಕಡೆ ಒಂದು ಡಿಸ್ಟ್ರಿಕ್ಟ್ ಒಂದ್ ಕ್ರಾಪ್ ಅಂತ ODOP ಅಂತಾನು ಅದ್ರೊಳಗೂ ಮಾಡ್ಲಿಕ್ಕತ್ತಾರ, FPOಗಳು ಅವೆಲ್ಲ ಸೇರ್ಕೊಂಡಿದಾವ, SHG ಸೇರ್ಕೊಂಡಾವ. ಅದ್ರೊಳಗೆ ಏನಾಗ್ತೈತ್ರಿ, ಉಪ್ಪಿನಕಾಯಿ ಮಾಡೋದತ್ತಿ ಅಥವಾ ಒಣಗಿಸಿದ ತುಂಡುಗಳು, ಚಟ್ನಿ. ಅಂದ್ರೆ ಉದ್ದಿಮೆ ಈಗ ಕೃಷಿ ಒಂದೇ ಅಲ್ಲ, ಕೃಷಿಯಿಂದ ಬೇರೆ ಒಂದು ಅದ್ರೊಳಗನ ಉದ್ದಿಮೆ ಮಾಡಿದ್ರೆ ರೈತ ಬದುಕ್ತಾನ, ಇನ್ನೂ ಹೆಚ್ಚಿನ ಅವನಿಗ ಆದಾಯ ಸಿಗ್ಲಿ ಅಂತ ಅನ್ನೋ ಒಂದು ಅವನ ಉತ್ಪನ್ನ ಹೆಚ್ಚಿಸ್ಲಿಕ್ಕೆ ಇವು ಯೋಜನೆಗಳು ಬಂದವ್ರಿ. ಇದ್ರೊಳಗೆ ಈಗ ಮತ್ತೆ ಅದ್ರೊಳಗ ನೀವು ಈಗ ತರಕಾರಿ ಒಳಗ ಒಣಗಿಸಿ ತುಂಡು, ಇವು ಚೌಳಿಕಾಯಿ, ಬದ್ನಿಕಾಯಿ, ನುಗ್ಗಿ, ಇವೆಲ್ಲ ಪುಡಿ ರೂಪದೊಳಗೂ ನಾವು ಸಂಗ್ರಹಣೆ ಮಾಡ್ಕೋಬಹುದು ಈ ಕಿರು ಉದ್ಯಮದಾಗ. ಅದೇ ರೀತಿ ಹುಣಸೆ, ಅದರದ್ದು ತಿರುಳು ಚಟ್ನಿ ಪುಡಿ ಮಾಡೋದ್ರಿ, ಪೇಸ್ಟ್ ಮಾಡೋದು ಆ ರೀತಿ. ಆಮೇಲೆ ಇವೇನು ಕೆಲವೊಂದು ಸಿಪ್ಪೆಗಳು ಸಿಗ್ತಾವ, ಈಗ ಯಾವುದೇ ಚಿಕ್ಕು ಹಣ್ಣಿಂದ ತೊಗಟೆ ಆಗ್ಲಿ, ಅವು ಸಿಪ್ಪೆ ಆಗ್ಲಿ, ಆಮೇಲೆ ಹುಣಸೆ ಹಣ್ಣಿಂದ ಸಿಪ್ಪೆ, ಬೀಜ, ಇವುಗಳು ವಿವಿಧ ಕೈಗಾರಿಕೆ ಒಳಗ ಕಚ್ಚಾ ವಸ್ತುವಾಗಿನೂ ಬಳಕೆ ಆಗಾಕತ್ತೇವ ಈಗ ಈ ಒಂದು ಯೋಜನೆ ಒಳಗ. ಈ ರೀತಿ ರೈತರಿಗೆ ಒಂದು ಹೆಚ್ಚಿನ ಒಂದು ಆದಾಯ ಸಿಗ್ಲಿಕ್ಕೆ ಇದನ್ನ ಮಾಡ್ತಾ ಇದ್ದಾರೆ. ಹೌದು, ಮೊನ್ನೆ ಹೇಳ್ತಾ ಇದ್ರು ತಜ್ಞರು, ಈಗ ನಾವು ಉತ್ಪಾದನೆ ಎಷ್ಟು ಮಾಡಕ್ ಸಾಧ್ಯನೋ ಅಷ್ಟೆಲ್ಲ ಉತ್ಪಾದನೆ ಮಾಡಿದೀವಿ, ಈಗ ನಾವು ಹೆಚ್ಚಿನ ಆದ್ಯತೆ ಕೊಡಬೇಕಾಗಿದ್ದು ಮೌಲ್ಯವರ್ಧನೆ. ಮೌಲ್ಯವರ್ಧನೆಯಲ್ಲಿ ಸಾಧ್ಯತೆಗಳು ಜಾಸ್ತಿ ಇದಾವೆ. 45% ಈ ಕೃಷಿ ಆಧಾರಿತ ಕೈಗಾರಿಕೆಗಳನ್ನ ತರಲಿಕ್ಕೆ ಸಾಧ್ಯತೆ ಇದೆ ಇಲ್ಲಿ. ಹೆಚ್ಚು ಈ ವಿಷಯದಲ್ಲಿ ಹೆಚ್ಚು ನಮ್ಮ ರೈತರು ಗಮನ ಕೊಡಬೇಕು ಅಂತ ಅವ್ರು ಹೇಳ್ತಾ ಇದ್ರು. ಅಂದ್ರೆ ವಿದೇಶಕ್ಕೂ ಕೂಡ ಕಳಿಸ್ಲಿಕ್ಕೆ, ರಫ್ತು ಮಾಡ್ಲಿಕ್ಕೂ. ಅಂದ್ರೆ ನಮ್ಮಲ್ಲಿ ಒಂದು ಗುಣಮಟ್ಟ ಚೆನ್ನಾಗಿದ್ರೆ, ಯಾಕಂದ್ರೆ ಸಾವಯವ ಒಳಗೆ ಬೆಳೆದಿದ್ದು, ನಮ್ಮ ಸಮಗ್ರ ಕೃಷಿ ಪದ್ಧತಿ ಒಳಗೆ ಬೆಳೆದಿದ್ದನ್ನ ಹೆಚ್ಚಿನ ಮಟ್ಟದಲ್ಲಿ ಹೊರದೇಶದೊಳಗೆ ಬೇಡಿಕೆ ಇರೋದ್ರಿಂದ ನಮ್ಮ ಒಂದು ಈ ಮೌಲ್ಯವರ್ಧನೆ ಮಾಡಿ ಸಾವಯವ ಕೃಷಿಯಲ್ಲಿ ಬೆಳೆದಿದ್ದ ಪದಾರ್ಥಗಳನ್ನ ನಾನು ರಫ್ತು ಮಾಡಿ ನಮ್ಮ ದೇಶದ ಒಂದು ಆದಾಯವನ್ನು ಹೆಚ್ಚಿಗೆ ಮಾಡಿಕೊಳ್ಳಿಕ್ಕೂ ಇದರಿಂದ ಬಹಳ ಅನುಕೂಲ ಆಗಿದೆ ನೋಡ್ರಿ. ಅದೇ ರೀತಿ ಇದ್ರೊಳಗೀಗ ದ್ವಿತೀಯ ಕೃಷಿ ಅಂತ, ಸೆಕೆಂಡರಿ ಅಗ್ರಿಕಲ್ಚರ್, ಅದೊಂದು ನಿರ್ದೇಶನಾಲಯ ಪ್ರಾರಂಭ ಆಗಿದೆ. ಅದ್ರೊಳಗೆ ಏನಾಗ್ತೈತ್ರಿ, ಈ ಕೃಷಿ ಆದಾಯ ಮಾತ್ರ ನಂಬಿ ರೈತ ಬದುಕಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಏನಿಲ್ಲದ ಒಂದು ಪೂರಕ ಉದ್ಯೋಗ ಮಾಡಲೇಬೇಕು, ಪೂರಕ ಚಟುವಟಿಕೆಗಳನ್ನು ನಡೆಸಿ ಪ್ರೋತ್ಸಾಹ ನೀಡುವುದೇ ಒಂದು ದ್ವಿತೀಯ ಕೃಷಿಯ ಒಂದು ಮೇನ್ ಮೋಟೋ ಉದ್ದೇಶ ಆಗಿತ್ತು ನೋಡ್ರಿ. ಅಂದ್ರೆ ಈಗೇನಾಗಿತ್ತು, ಈಗ ಆಹಾರ ಉತ್ಪಾದನೆಗೆ ಮಾತ್ರ ಗಮನ ಕೊಡಲಾಗಿತ್ತು ಇಲ್ಲಿವರೆಗೂ, ಆದ್ರೆ ರೈತರು ಆರ್ಥಿಕ ಅಭಿವೃದ್ಧಿಗೆ ಅಷ್ಟು ಗಮನ ಹರಿಸಿರಲಿಲ್ಲ ಈ ಮೊದಲು. ಇದನ್ನ ಗಮನದಲ್ಲಿಟ್ಕೊಂಡು ಕೃಷಿ ಜೊತೆಗೆ ಈ ಪೂರಕ ಚಟುವಟಿಕೆ, ಸಮಗ್ರ ಕೃಷಿ ಪದ್ಧತಿ, ಸಂಸ್ಕರಣೆ, ಮೌಲ್ಯವರ್ಧನೆ, ಆಮೇಲೆ ಈಗ ಪೇಟೆ ಜ್ಞಾನ ಪ್ರಸಾರ ಮಾಡುವುದು. ರೈತರಿಗೆ ಅಷ್ಟು ಪೇಟೆ ಜ್ಞಾನ ಇರಂಗಿಲ್ಲ, ಹೋಗುದು ನಡುವ ಯಾರು ಮಿಡ್ಲ್ ಮ್ಯಾನ್ ಇರ್ತಾರ ಅವ್ರಿಗೆ ಮುಟ್ಟಿಸಿ ಬಂದ್ಬಿಡುದು, ತನಗ ಆದಾಯ ಜಾಸ್ತಿ ಬರಂಗೇ ಇಲ್ಲ, ಆ ರೀತಿ ಇತ್ತು. ಆದ್ರೆ ಈ ಒಂದು ಯೋಜನೆ ಒಳಗ ಪೇಟೆಯ ಜ್ಞಾನ ಪ್ರಸಾರ ಮಾಡುದು, ಆಮೇಲೆ ಉತ್ತಮ ಮಾರುಕಟ್ಟೆ ಸೌಲಭ್ಯ, ಆಮೇಲೆ ಮತ್ತೆ ಇವು ಸಣ್ಣ ಮತ್ತು ಅತಿ ಸಣ್ಣ ಕೈಗಾರಿಕೆಗಳಿಗೆ ಕಚ್ಚಾ ಉತ್ಪನ್ನಗಳನ್ನು ಪೂರೈಸುವುದು ಈ ದ್ವಿತೀಯ ಕೃಷಿಯ ಮೇನ್ ಒಂದು ಉದ್ದೇಶ ಆಗೈತೆ ನೋಡ್ರಿ. ಅಂದ್ರೆ ಉದಾಹರಣೆಗೆ ನಾರು, ಬಿದಿರು, ಅಡಿಕೆ ತಟ್ಟೆಗಳು ರಫ್ತಿಗೆ ಪ್ರೋತ್ಸಾಹ ನೀಡುವುದು. ಈಗ ಅಡಿಕೆ ತಟ್ಟೆಗಳು ಎಲ್ಲ ಕಡೆ ಬಹಳ, ಯಾಕಂದ್ರೆ ಎಲ್ಲರೂ ಏನು ಈಗ ವಾತಾವರಣ ಕಲುಷಿತ ಆಗಬಾರದು ಅನ್ನೋ ಒಂದು ರೀತಿಯೊಳಗೆ ವಿಚಾರ ಮಾಡ್ಲಿಕ್ಕತ್ತಾರ. ಆ ಒಂದು ನಿಟ್ಟಿನೊಳಗೆ ನಾವು ಈಗ ಈ ದ್ವಿತೀಯ ಕೃಷಿಯೊಳಗೆ ಇವಕ್ಕೆಲ್ಲ ಪ್ರೋತ್ಸಾಹ ಇದೆ. ಅಂದ್ರೆ ಈ ರೈತರ ಆದಾಯ ದ್ವಿಗುಣಗೊಳಿಸಾಕ ಒಂದು ದ್ವಿತೀಯ ಕೃಷಿ, ಏನು ನಾವು ಸೆಕೆಂಡರಿ ಅಗ್ರಿಕಲ್ಚರ್ ಈಗ ಸ್ಟಾರ್ಟ್ ಆಗಿದೆ ಅಲ್ರಿ, ಅದು ಒಂದು ಪೂರಕ ಆದಾಯ ದ್ವಿಗುಣಗೊಳಿಸೋಕೆ ಒಂದು ಪೂರಕ ಹೆಜ್ಜೆ ಅಂದ್ರೂ ತಪ್ಪಾಗ್ಲಾರದು. ಅಂದ್ರೆ ಈಗ ಸ್ಥಳೀಯವಾಗಿ ನಮ್ಗೇನು ಸುತ್ತಮುತ್ತಲಿನ ಪ್ರದೇಶದೊಳಗೆ ಲಭ್ಯವಾಗುವ ಕಚ್ಚಾ ವಸ್ತು, ಆಮೇಲೆ ಮಾನವ ಶಕ್ತಿ ಸೌಲಭ್ಯಗಳನ್ನ, ಕೌಶಲ್ಯಗಳನ್ನ, ಸ್ಕಿಲ್ ಅಂತ ಹೇಳಲ್ಲ, ಸ್ಕಿಲ್ಗಳನ್ನ ಯೂಸ್ ಮಾಡಿಕೊಂಡು ಸಮರ್ಪಕವಾಗಿ ಅಳವಡಿಸಿಕೊಂಡು ಉತ್ಪಾದಕ ಚಟುವಟಿಕೆಗಳನ್ನ ನಾವು ನಡೆಸಬೇಕಾಗ್ತೈತಿ. ಆಮೇಲೆ ಈಗ ಏನ್ರಿ ಪ್ರಾಥಮಿಕ ಉತ್ಪನ್ನಗಳು, ಆಮೇಲೆ ಇವು ಸಂಸ್ಕರಿಸಿದ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ತಯಾರಿಸಿ ರೈತರ ಒಂದು ಉತ್ಪಾದನೆ ಮೇನ್ ಮೂಲ ಉದ್ದೇಶ ಏನಂದ್ರೆ ರೈತರ ಒಂದು ಉತ್ಪಾದನೆಯನ್ನ ಹೆಚ್ಚಿಗೆ ಮಾಡುದು. ಆಮೇಲೆ ಒಂದು ಈಗ ಹೇಳ್ತೀವಲ್ಲ ಇರುವ ಒಂದು ಸ್ಥಾನ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಏನ್ ಹೇಳ್ತೇವಲ್ಲ, ಆ ಒಂದು ಹೆಚ್ಚಿಗೆ ಮಾಡ್ಲಿಕ್ಕೆ ನಮ್ಮ ಸರ್ಕಾರ ಬಹಳ ಯೋಜನೆಗಳನ್ನ ಹಾಕಿಕೊಂಡದ್ರಿ. ಒಂದು ಮುಖ್ಯ ಉದ್ದೇಶನ ಕೊಯ್ಲೋತ್ತರ ತಂತ್ರಜ್ಞಾನಕ್ಕೆ ಜಾಸ್ತಿ ಒಂದು ಒತ್ತನ್ನ ಕೊಡಲಾಗಿದೆ ನೋಡ್ರಿ. ಅಂದ್ರೆ ಇಲ್ಲಿ ಮಾರ್ಗದರ್ಶನ ಕೊಡ್ಲಿಕ್ಕೆ, ಸಹಾಯಧನ ಕೊಡ್ಲಿಕ್ಕೆ, ಹೇಗೆ ಮಾಡ್ಬೇಕು, ಇಂಥ ಒಂದು ಕಾರ್ಯಕ್ರಮವನ್ನ ಹೇಗೆ ಅಳವಡಿಸ್ಕೋಬೇಕು, ಈ ನಿಟ್ಟಿನೊಳಗು ಕೂಡ ಒಂದು ಮಾರ್ಗದರ್ಶನ ಬೇಕಾಗ್ತಿದೆ. ಅದರೊಳಗೆ ಕೆಲವೊಂದು ಬಹಳ ಈಗ ಗ್ರಾಮ ಮಟ್ಟದೊಳಗಾಗ್ಲಿ ರಾಜ್ಯ ಮಟ್ಟದಲ್ಲೇ ಆಗ್ಲಿ ಇಂಥ ಒಂದು ಏನು ದ್ವಿತೀಯ ಕೃಷಿ ಒಳಗ ಕೊಯ್ಲೋತ್ತರ ತಂತ್ರಜ್ಞಾನವನ್ನು ರೈತರಿಗೆ ಹೇಳಲಿಕ್ಕೆ ಮಾಡ್ಕೊಡ್ಲಿಕ್ಕೆ SHG ಮೂಲಕ FPO ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಅಂತ ಅವರ ರೈತ ಉತ್ಪಾದಕ ಸಂಸ್ಥೆಗಳು ಇವುಗಳ ಮೂಲಕ ಮತ್ತು ಆತ್ಮನಿರ್ಭರ ಯೋಜನೆ ಇದರ ಮೂಲಕ ರೈತರಿಗೆ ಹೆಚ್ಚಿನ ಒಂದು ತಂತ್ರಜ್ಞಾನವನ್ನು ನೀಡಲಿಕ್ಕೆ ಬಹಳ ಸಹಾಯ ಆಗಿದೆ ನೋಡ್ರಿ. ಮತ್ತೆ ಈಗ ಏನಪ್ಪಾ ಈಗ ರೈತರು ಬೆಳೆದ ಉತ್ಪನ್ನಕ್ಕೆ ಯೋಗ್ಯ ಬೆಲೆ ದೊರಕಿಸಿಕೊಡ್ಬೇಕು, ಅದ ಒಂದು ಮೇನ್ ಮುಖ್ಯ ಅಗತ್ಯ ಈಗಿನ ಒಳಗೆ, ಅದಷ್ಟೇ ಮುಖ್ಯ. ಮತ್ತೆ ಈಗ ನೋಡ್ರಿ ಉಳಿಸಿದ ಒಂದು ಕಾಳು, ಬೆಳೆಸಿದ ಒಂದು ಕಾಳು ಅಥವಾ ಗಳಿಸಿದ ಒಂದು ಕಾಳು ಅಂತ ಹೇಳ್ತೀವಿ. ಈಗ ಕೊಲೆತರ ನಷ್ಟವನ್ನು ತಡೆಯುವುದು ಕಡಿಮೆ ಮಾಡುವುದು ನಮ್ಮ ಒಂದು ಉದ್ದೇಶ. ಯಾಕಂದ್ರ ಈಗ ಕೃಷಿ ಒಳಗ್ರಿ 10-12% ಹಾನಿ ಆಗ್ತೈತಿ, ತೋಟಗಾರಿಕೆ ಕ್ಷೇತ್ರದೊಳಗೆ 30-35%. ಯಾಕಂದ್ರೆ ಸರಿಯಾಗಿ ಕೊಯ್ಲು ಮಾಡಿಲ್ಲ, ಕೊಯ್ಲೋತ್ತರ ಆದ್ಮೇಲೆ ಅದನ್ನ ಸರಿಯಾಗಿ ಸಂಸ್ಕರಣೆ ಮಾಡಿಲ್ಲ. ಈ ಎಲ್ಲಾ ನಷ್ಟವನ್ನ ತಪ್ಪಿಸ್ಲಿಕ್ಕೆ ನಾವು ಸರ್ಕಾರ ಈಗ ಚಿಂತನೆ ಮಾಡಿ ಇವೆಲ್ಲ ಯೋಜನೆಗಳನ್ನ ತಗೊಂಡ್ ಬಂದದ. ಮತ್ತೆ ಅದಕ್ಕೆ ಪೂರಕವಾಗಿ ಬೇರೆ ಬೇರೆ ಚಟುವಟಿಕೆಗಳನ್ನ ನಮ್ಮ ಒಂದು ಈ ಯೋಜನೆಯೊಳಗೆ ಅಳವಡಿಸಿ ರೈತರಿಗೆ ಒಂದು ಉಪಯೋಗ, ಒಂದು ಮಾರ್ಗದರ್ಶನ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದೆ ನೋಡ್ರಿ. ಈಗ ತ್ಯಾಜ್ಯ ವಸ್ತುಗಳು ಇರ್ತವೆ ಕೃಷಿಯಲ್ಲಿ, ತ್ಯಾಜ್ಯ ವಸ್ತುಗಳು ವಿಭಿನ್ನವಾಗಿರ್ತವೆ, ಹಣ್ಣಿಂದಾಗ್ಬೋದು, ತರಕಾರಿದಾಗ್ಬೋದು, ಜೋಳ, ದಂಟು, ರೌದಿ, ಕೊಯ್ಲು, ಕಸ, ಇದನ್ನ ನಿರ್ವಹಣೆ ಹೇಗೆ? ಈಗ ಈ ಒಂದು ತಂತ್ರಜ್ಞಾನ ತಾಂತ್ರಿಕತೆಯೊಳಗೆ ನಾವೇನು ಕೊಯ್ಲು ಮಾಡ್ತೀವಿ, ಕೊಯ್ಲು ಮಾಡಿದ್ಮೇಲೆ ಅವೇನು ಕೊಯ್ಲು ಮಾಡಿದ ಪದಾರ್ಥಗಳನ್ನ ನಾವು ಎಷ್ಟು ನಾವು ಸುರಕ್ಷಿತವಾಗಿ ನಾವು ಇಡ್ತೇವೋ ಅದೇ ರೀತಿ ಇದು ತ್ಯಾಜ್ಯವನ್ನು ಅಷ್ಟು ಸುರಕ್ಷಿತವಾಗಿನ ನಾವು ರೌದಿ ದಂಟು ಏನಾಗ್ಲಿ ಅದನ್ನು ನಾವು ಸುರಕ್ಷಿತ ನಿರ್ವಹಿಸಬೇಕು. ಯಾಕಂದ್ರೆ ಪರಿಸರ ಮಾಲಿನ್ಯವನ್ನು ಮೇನ್ ಒಂದು ಮುಖ್ಯ ಉದ್ದೇಶವನ್ನು ಇಟ್ಕೋಬೇಕು, ಮಾಲಿನ್ಯ ಹಾಳಾಗ್ಲಾರ್ದಂಗೆ. ಹಿಂಗಾಗಿ ಆ ಏನು ಕೃಷಿ ತ್ಯಾಜ್ಯಗಳು ಬರ್ತಿರ್ತಾವ ಅಥವಾ ಬೆಳೆ ಉಳಿಕೆಗಳು ಏನು ಬರ್ತಿರ್ತಾವಲ್ರಿ ಅವನ್ನ ಸುಟ್ಟು ನಾಶ ಮಾಡ್ದ ಸುಡಬಾರ್ದು. ಅಲ್ಲಿ ಹೊಲದಾಗ್ಲಿ ಆಗ್ಲಿ ಅಥವಾ ಕ್ಷೇತ್ರದೊಳಗ ಆಗ್ಲಿ ಒಂದು ಗುಂಡಿ ತೆಗೆದು ಅಲ್ಲೇ ಕಾಂಪೋಸ್ಟ್ ಮಾಡೋದು. ಈಗ ಸೂಕ್ಷ್ಮಾಣು ಜೀವಿಗಳು ಸಿಕ್ಕಾವ ನಮ್ಮಲ್ಲಿ, ಇಲ್ಲಿ ಕೃಷಿ ಯೂನಿವರ್ಸಿಟಿ ಒಳಗೂ ಸಿಗ್ತಾವ, ಅವುಗಳನ್ನ ಬಳಸಿ ನಾವು ಒಂದು ಸಮನಾಗಿ ಅವೆಲ್ಲ ಒಂದು ಕಳೆತ ಉತ್ತಮ ಕಾಂಪೋಸ್ಟ್ ಅನ್ನ ನಾವು ಪ್ರಾರಂಭ ಮಾಡಬಹುದು ನೋಡ್ರಿ, ತಯಾರ ಮಾಡಬಹುದು. ಎರೆಹುಳು ಗೊಬ್ಬರನು ಮಾಡಬಹುದು. ಈ ಕಾಂಪೋಸ್ಟ್ ಮಾಡಕ್ಕೂ ನಮ್ಗಲ್ಲಿ ಅಣುಜೀವಿ ಗೊಬ್ಬರ ಸಿಗ್ತದೆ. ಈ ಒಂದು ತ್ಯಾಜ್ಯಗಳನ್ನ ಸಮಗ್ರವಾಗಿ ಮತ್ತು ಶೀಘ್ರವಾಗಿ ಕರಗಿಸಿ ಗೊಬ್ಬರ ಮಾಡುವಂತಹ ಶಿಲೀಂಧ್ರಗಳೂ ಸಿಗ್ತಾವ್ರಿ. ಅದು ಟ್ರೈಕೋಡರ್ಮ ಅಂತ ಸಿಗ್ತದೆ, ಆಸ್ಪರಿಜಿಲಿಸ್ ಅಂತ ಸಿಗ್ತಾವ. ಇವೇನು ಶಿಲೀಂಧ್ರಗಳು ಅದಾವಲ್ಲ ನಮ್ಮ ಒಂದು ತ್ಯಾಜ್ಯಗಳನ್ನ ಶಿಲೀಂಧ್ರಗಳು ಅವನ್ನೆಲ್ಲ ಸಮನಾಗಿ ಪದಾರ್ಥಗಳನ್ನ ಸಮನಾಗಿ ಶೀಘ್ರವಾಗಿ ಕಳಿಯುವಂಗ ಮಾಡಿ ಈ ಒಂದು ಜೈವಿಕ ವಿಧಾನದೊಳಗೆ ಕರಗಿಸಿ ಉತ್ತಮ ಗೊಬ್ಬರ ಮಾಡ್ಲಿಕ್ಕೆ ಸಹಾಯ ಆಗ್ತದೆ ನೋಡ್ರಿ. ಹೌದು, ಮತ್ತೆ ಸಾಕಷ್ಟು ತ್ಯಾಜ್ಯ ಇರುತ್ತೆ ಕೆಲವೊಂದಿಷ್ಟು ಉತ್ಪನ್ನಗಳಲ್ಲಿ, ಅದ್ರ ಕಬ್ಬಿನ ರೌದಿ ಹೌದು, ಎಷ್ಟು 100 ಟನ್ ಅಷ್ಟು ಇರುತ್ತೆ. ಹೌದು ಹೌದು, ಅದು ಆ ಒಂದು ಇದ್ರೊಳಗ್ರಿ ಒಂದು ಈಗ ಟನ್ ಅದು ಒಂದು ಟನ್ ಗಂಟ್ಲೇನ ತ್ಯಾಜ್ಯ ಬರ್ತದ. ಅದ್ರೊಳಗೆ ಏನ್ ಮಾಡ್ತೀವಿ ನಾವು ಅದಕ್ಕೆ 1-2 kg ಕಾಂಪೋಸ್ಟ್ ಅಣುಜೀವಿ ಬಳಕೆ ಅವುಗಳನ್ನು ಮಾಡಿದಾಗ ನಮಗೆ ಒಂದು 10-12 ವಾರದಾಗ ಉತ್ತಮ ಒಂದು ಸಾವಯವ ಗೊಬ್ಬರವನ್ನು ನಾವು ಪಡಿಬಹುದಾಗಿದೆ. ಇವುಗಳನ್ನ ಸಣ್ಣ ಸಣ್ಣ ತುಂಡನ್ನು ಮಾಡ್ಬೇಕಾಗ್ತದೆ. ಕೆಲವೊಂದು ದಂಟದು ಇದ್ರ ರೌದಿ ಒಳಗನ್ನ ದೊಡ್ಡ ದೊಡ್ಡ ಉದ್ದಂದ ರೌದಿ ಅಂತ ದಂಟ್ ಮಾಡಿ ಆ ಸಾಮಗ್ರಿಗೆ ನಾವು 40-50% ನೀರನ್ನ ಸ್ವಲ್ಪ ಹಸಿ ಮಾಡ್ಬೇಕು, ಯಾಕಂದ್ರೆ ಒಣಗೇ ಬಿಟ್ಟಿರ್ತಾವಲ್ರಿ ಎಲ್ಲ. ಆಮೇಲೆ ಆ ಒಂದು ಪ್ರತಿ ಟನ್ ತ್ಯಾಜ್ಯಕ್ಕೆ ನಾವು 1-2 kg ಕಾಂಪೋಸ್ಟ್ ಕಲ್ಚರ್ ನ ಒಂದು 12-14 liter ನೀರೊಳಗೆ ಬೆರೆಸಿ ದ್ರಾವಣ ಮಾಡ್ಕೋಬೇಕು. ಈ ದ್ರಾವಣಕ್ಕೆ ಒಂದ್ ಸ್ವಲ್ಪ ಸಗಣಿ ರಾಡಿ ಅದೊಂದು ಹಾಕಿ ಬಗಡ ಮಾಡ್ಕೊಂಡ್ರೆ ಅದನ್ನ ಏನ್ ನಾವು ತ್ಯಾಜ್ಯಗಳನ್ನ ಹರಡಿರ್ತೇವಲ್ಲ ಆ ಪದರಗಳ ಮೇಲೆ ನಾವು ಹಂತ ಹಂತವಾಗಿ ಸಮನಾಗಿ ಲೇಪನ ಆಗುವಾಗ ಸಿಂಪಡಿಸ್ಬೇಕು. ಈ ಪದರ ತ್ಯಾಜ್ಯಕ್ಕೆ ನಾವು ಉಪಚರಿಸುತ್ತಾ ಅವನ್ನ ಹಂಗ ಎತ್ತರದಷ್ಟು ಮಾಡ್ಕೊಂಡು 4-5 ಹಿಂಗ್ ಮಾಡ್ಕೊಂತ ಹೋದ್ರೆ ಆ ತ್ಯಾಜ್ಯಗಳ ಗುಂಪಿನೊಳಗನ ನಮ್ಗೀಗೇನು ಅಣುಜೀವಿ ಗೊಬ್ಬರನೂ ಹಾಕಿರ್ತೀರಿ, ಸಗಣಿ ಗೊಬ್ಬರನೂ ಹಾಕಿರ್ತೀರಿ, ಆಮೇಲೆ ಒಂದು ನೀರು ಹಾಕಿರ್ತೀರಿ. ಇದರಿಂದ ಏನಾಗ್ತತಿ ಒಂದು ಸಾವಯವ ಗೊಬ್ಬರ ನಮಗ ಅಲ್ಲೇ ನಮ್ಮ ಹೊಲದೊಳಗನ ಶೇಖರಣೆ ಆಗ್ತೈತಿ, ಆಮೇಲೆ ಪರಿಸರ ಮಾಲಿನ್ಯ ತಡೆಗಟ್ಟದಂಗ ಆಗ್ತೈತಿ. ಗೊಬ್ಬರ ಒಳ್ಳೆ ಒಂದು ಗೊಬ್ಬರವನ್ನು ನಮಗ ಸಿಕ್ಕಂಗ ಆಗ್ತೈತಿ ನೋಡ್ರಿ. ಈಗ ನಾವು ಎಷ್ಟೋ ಕಷ್ಟಪಟ್ಟು ಬೆಳೆಯನ್ನ ಬೆಳೆದಿರ್ತೀವಿ, ದಾಸ್ತಾನು ಕೂಡ ಮಾಡಿರ್ತೀವಿ ನಮ್ಗೆ ಬೇಕಾದಷ್ಟು, ನನಗೆ ಯಾಕಂದ್ರೆ ವರ್ಷಗಟ್ಟಲೆ ನಮ್ಗೆ ತಿನ್ಲಿಕ್ಕೆ ಬೇಕಾಗುತ್ತೆ ಅನ್ನುವಂಥದ್ದು. ಈ ದಾಸ್ತಾನು ಮಾಡಿದಂತ ಸಂದರ್ಭದೊಳಗೆ ಕೀಟಗಳಿಂದ, ಇಲಿಗಳಿಂದ, ಹೆಗ್ಗಣಗಳಿಂದ ಎಷ್ಟೋ ಹಾನಿಯಾಗುವಂತ ಸಂದರ್ಭ ಇರುತ್ತೆ, ಹೇಗೆ ನಿರ್ವಹಿಸೋದು ಅವನ್ನೆಲ್ಲ? ಈ ಒಂದು ಕೊಯ್ಲೋತ್ತರ ತಂತ್ರಜ್ಞಾನ ಇದೊಂದು ಮುಖ್ಯ ಒಂದು ಘಟ್ಟ ನೋಡ್ರಿ. ಯಾಕಂದ್ರೆ ಎಷ್ಟು ತಂದು ಕಾಳು ತರ್ತೀವಿ, ಬಹಳ ಉಣ್ಣಾಕ ಒಂದು ಸ್ವಲ್ಪ ಕಾಳು ಇಟ್ಕೊಂಡಿರ್ತೀವಿ, ನಿಟ್ಟು ಹಚ್ಕೊಂಡಿರ್ತೀವಿ, ಮುಂದೆ ಮಾರ್ಲಿಕ್ಕೆ ಬೇಕಾಗ್ತದೆ ಅಥವಾ ಸಂಬಂಧಿಕರಿಗೆ ಕೊಡ್ಲಾಕ್ ಬೇಕಾಗ್ತದೆ ಅಂತ ಹೇಳಿ. ಆ ಒಂದು ದಾಸ್ತಾನವನ್ನು ನಾವು ಸಂಗ್ರಹಣೆ ಮಾಡಿದಾಗ ಅದರ ಕೀಟ ನಿರ್ವಹಣೆ ಬಹಳ ಮುಖ್ಯ. ಈ ಒಂದು ನೋಡ್ರಿ ಈಗ ಹೆಂಗಂತಂದ್ರೆ ಈಗ ಕುಂಬಾರನಿಗೆ ಒಂದು ವರ್ಷ ಆಗ್ತೈತಿ ಮಡಕೆ ಮಾಡಿ ಎಲ್ಲ ಮಾಡಾಕ, ಈ ಡೊಣ್ಣಿಗೆ 1 ನಿಮಿಷ ಹೊಡೆದ್ ಬಿಟ್ರೆ. ಆದ್ರೆ ಅದು ಸೇಮ್ ಈಗ ನಮ್ಮ ಕೃಷಿ ಕ್ಷೇತ್ರದೊಳಗೂ ಅನ್ವಯಿಸ್ತೈತೆ ನೋಡ್ರಿ. ರೈತರು ತಿಂಗಳಗಟ್ಟಲೆ ಶ್ರಮ ವಹಿಸಿ ಬೆಳೆದಿರ್ತಾರ, ಅನುಕೂಲ ವಾತಾವರಣ ಉಂಟಾದಾಗ ಅವು ಕೀಟಕ್ಕೆ ಅನುಕೂಲ ಉಂಟಾದಾಗ ಅವು ಹಾವಳಿ ಪ್ರಾರಂಭನ ಮಾಡಿಬಿಡ್ತಾವ, ಹಿಂಗ್ ಮಾಡಿ ಏನ್ ಮಾಡಿಬಿಡ್ತಾವು, ನಾಶ ಪಡಿಸ್ತಾವ. ಹಾಗಾಗಿ ಸಮರ್ಥ ನಿರ್ವಹಣೆ ತುಂಬಾನೇ ಅಗತ್ಯ. ಈ ಸಂಗ್ರಹಿಸಿದ ಕಾಳುಗಳು ಹಾನಿಗೊಳಪಡಲು ಮುಖ್ಯ ಕಾರಣ ಅಂದ್ರೆ ನೋಡ್ರಿ, ಕೀಟಗಳು, ಶಿಲೀಂಧ್ರಗಳು, ಬೂಸ್ಟ್ ಅಂತೇವಲ್ಲ, ಆಮೇಲೆ ಇಲಿಗಳು, ಆಮೇಲೆ ಉಷ್ಣಾಂಶ, ಒಮ್ಮೆ ತಂಪು ಇರ್ತದ, ಒಮ್ಮೆ ಆರ್ದ್ರತೆ ಇರ್ತದೆ, ಹ್ಯುಮಿಡಿಟಿ ಅಂತೇವಲ್ಲ ಅವು, ಆಮೇಲೆ ನಾವು ಸಂಗ್ರಹಣೆ ಮಾಡುವ ವಿಧಾನಗಳು ಈ ಮುಖ್ಯ ಪಾತ್ರವನ್ನ ವಹಿಸ್ತಾವ ನೋಡ್ರಿ. ಈಗ ಈ ಬೆಳಿತಿರು ಬೆಳೆಗಳಿಗಿಂತ ಇವು ಕಾಳುಗಳ ಕೀಟ ಮತ್ತು ಇಲಿಗಳಿಗೆ ಬಹಳ ಆಕರ್ಷಕ ಆಗ್ಬಿಡ್ತಾವ. ಹಂಗ ಸಂಗ್ರಹಿಸಿದ ಕಾಳೊಳಗ ಕೀಟಗಳು ಶೇಕಡಾ 10% ನಷ್ಟನ್ನು ಉಂಟು ಮಾಡ್ತಾವ್ರಿ. ಹಿಂಗಾಗಿ ಕೃಷಿಕರು ಬೆಳೆ ಉತ್ಪಾದನೆಗೆ ಕೊಡುವಷ್ಟೇ ಆದ್ಯತೆಯನ್ನ ಬೆಳೆದ ನಂತರ ಕಾಳುಗಳ ಸುರಕ್ಷಿತ ಶೇಖರಣೆಗೂ ನೀಡಬೇಕಾಗ್ತೈತಿ. ಈಗ ಉಗ್ರಾಣದ ಕೀಟಗಳು ಅಂತ ನಾವು ಹೇಳ್ತೀವಿ, ಅದರೊಳಗ ಅವು ಎರಡು ವರ್ಗಗಳು ಇರ್ತಾವ್ರಿ, ದುಂಬಿ ವರ್ಗದ ಕೀಟಗಳು, ಪತಂಗ ವರ್ಗದ ಕೀಟಗಳು. ಈಗ ದುಂಬಿ ವರ್ಗದ ಕೀಟಗಳಗ್ ನಾವು ಹೇಳ್ತೀವಿ ಅಕ್ಕಿ ಮೂತಿ ಹುಳ, ಭತ್ತ ಕುರಿ ಹುಳ, ನಾವೆಲ್ಲ ಮನ್ಯಾಗ ಹಾರ್ತಾವಲ್ಲ ಚಿಟ್ಟಿ ಹಾರ್ತಾವಲ್ರಿ ಅವು, ಭತ್ತದ ಹುಳ, ಆಮೇಲೆ ಹಿಟ್ಟಿನ ದುಂಬಿ, ಕೆಂಪ್ ಹಿಟ್ಟಿನ ದುಂಬಿ, ಆಮೇಲೆ ಉದ್ದ ತಲೆ ಹಿಟ್ಟಿನ ದುಂಬಿ, ಆಮೇಲೆ ಗರಗಸ ಹಲ್ಲಿನ ದುಂಬಿ, ಚಪ್ಪಟೆ ಧಾನ್ಯದ ದುಂಬಿ, ಬೇಳೆಕಾಳಿನ ದುಂಬಿ, ಬುರ್ಬುರಿ ಅಂತೇವಲ್ಲ, ಈ ರೀತಿ ಎಲ್ಲಾ ಕಾಳುಗಳು ಇರ್ತಾವ್ರಿ. ಇವುಗಳ ಇವುಗಳು ಏನಾಗ್ತಾವ, ನಾವು ಕಾಳ ಹಾಕಿ ಇಟ್ಟ ಮ್ಯಾಲ ಒಳಗ್ ಬಂದು ನಮಗ ನಷ್ಟ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ ಬೆಳೆಕಾಳಿಗೆ. ಇವು ಪತಂಗ ವರ್ಗದ ಕೀಟಗಳು, ಭತ್ತದ ಹುಜಿ ಹುಳ, ಅಕ್ಕಿ ಪತಂಗ, ಇವೆರಡು ಅವು ನಷ್ಟ ಮಾಡ್ತಾವ, ಬಟ್ ಹಾರಾಡ್ತಿರ್ತಾವ, ತತ್ತಿ ಇಟ್ಟು ಮತ್ತೆ ಅದನ್ನ ಪ್ರಾರಂಭ ಮಾಡ್ಕೋತಾವ. ಹಿಂಗಾಗಿ ಈ ಒಂದು ಏನ್ ಧಾನ್ಯದ ಕೀಟಗಳು ಯಾವ್ಯಾವ ನಮಗ್ ಹಾನಿ ಮಾಡ್ತಾವ ಅನ್ನೋದನ್ನ ಮಾಹಿತಿನೂ ನಾವು ತಗೊಳ್ಳೋದು ಬಹಳ ಮುಖ್ಯ ಅದ ನೋಡ್ರಿ, ಯಾವ್ಯಾವ ರೀತಿ ಮಾಡ್ತಾವ ಅಂತೇಳಿ. ಅಂದ್ರೆ ಸರಿಯಾಗಿ ಒಣಗಿಸುದು, ಸರಿಯಾಗಿ ಎತ್ತರದಲ್ಲಿ ಕೆಳಗಡೆ ಭೂಮಿ ಮೇಲೆ ಇರಬಾರ್ದು, ಸ್ವಲ್ಪ ನಿಟ್ಟು ಹಚ್ಚಬೇಕು. ಕೆಳಗ ಏನಾರ ಕಟ್ಟಿಗಿದ ಒಂದಿಟ್ಟು ಗಡಂಚಿ ಹಸಿ ಕೆಳಗ ಕಟ್ಟಿಗೆ ಇಟ್ಟು, ಅಥವಾ ಆಮೇಲೆ ಅವು ಚೀಲಗಳನ್ನ ಚೆನ್ನಾಗಿ ಉಪಚರಿಸಿ, ಮೆಲಾತೇನ್ ಪುಡಿ ಅಂತ ಉಪಚರಿಸಿ, ಅಥವಾ ಬೇವಿನ ಎಲೆ ಇರ್ತೈತ್ರಿ, ಹೆಚ್ಚಿಗೆ ಬೇವಿನ ಎಲೆನು ಯೂಸ್ ಮಾಡ್ಬೇಕು. ಬೂದಿ ಹಾಕ್ತಾರೆ, ಬೂದಿ ಹಾಕ್ತಾರ, ಅದ್ರೊಳಗ ಕಾಳುಗಳನ್ನ ಕಾಳುಗಳಿಗೆ ಎಣ್ಣೆ ಹಚ್ಚಿ ಅವುಗಳನ್ನು ಇಟ್ಟು ನಾವು ಶೇಖರಣೆ ಮಾಡ್ಬೋದು. ಒಂದೊಂದು ಕಾಳಿಗೆ ಒಂದೊಂದು ತರದ ಸಂಗ್ರಹ ವಿಧಾನಗಳು ಇದಾವ್ರಿ. ಇಷ್ಟು ಬರೇ ನಾವು ಸಂಗ್ರಹಣೆ ಮಾಡ್ಬೇಕು, ನಾವು ಅದನ್ನ ಪುಡಿ ಹಚ್ಚಬೇಕು, ಔಷಧ ಹಚ್ಚಬೇಕು ಅನ್ನೋದಕ್ಕಿಂತ ಅದ್ರೊಳಗ ನಾವು ಬಹಳ ಜಾಗರೂಕತೆ ವಹಿಸುದು ಬಹಳ ಮುಖ್ಯ ಅದ ನೋಡ್ರಿ. ಮತ್ತೆ ಇನ್ನೊಂದು ಏನಂದ್ರೆ, ನೀವು ಹೇಳ್ತಾ ಇದ್ರಿ ಅನೇಕ ತ್ಯಾಜ್ಯಗಳನ್ನ ನಾವು ಕಾಂಪೋಸ್ಟ್ ಮಾಡಬಹುದು ಅಂತ ಹೇಳ್ತಾ ಇದ್ರಿ, ಆದ್ರೆ ಎಷ್ಟು ನಮಗೆ ಮೇವು ಇರುತ್ತೆ, ದನಕರುಗಳನ್ನ ಸಾಕಿರ್ತೀವಿ, ಆಡು ಕುರಿ ಇಂಥವೆಲ್ಲಾನು ಸಾಕುವಂತ ಸಂದರ್ಭದೊಳಗೆ ಅವುಗಳಿಗೆ ಮೇವು ಬೇಕಾಗತ್ತೆ. ಕೆಲವೊಂದು ಟೈಮ್ ನಾವು ಬೇಸಿಗೆಯೊಳಗೆ ನಮ್ಗೆ ಹಸಿ ಮೇವು ಸಿಗೋದಿಲ್ಲ, ಅಥವಾ ಒಣ ಮೇವನು ಅಷ್ಟೊಂದು ಗುಣಮಟ್ಟದ್ದಾಗಿ ಇರೋದಿಲ್ಲ, ಅದನ್ನು ಗುಣಮಟ್ಟಗೊಳಿಸಬೇಕು, ಅದನ್ನ ಸೈಲೇಜ್ ಮಾಡಬೇಕು, ರಸಮೇವು ಮಾಡುದು. ಈಗ ಬೇಸಿಗೆಯೊಳಗೆ ಮೇವು ದನಕರುಗಳಿಗೆ ಹಸಿ ಮೇವು ಸಿಗೋದು ಬಹಳ ಕಠಿಣ ಅದ. ಹಿಂಗಾಗಿ ನಾವೇನ್ ಮಾಡ್ಬೇಕು, ಈಗ ಒಣ ಮೇವು ಇದ್ರೂ ಅದಕ್ಕೆ ನಾವು ಉಪಚರಿಸ್ಕೊಂಡು ಅದಕ್ಕೆ ನೀರು ಸಿಂಪರಣೆ ಮಾಡಿ, ಬೆಲ್ಲದ ನೀರು ಸಿಂಪರಣೆ ಮಾಡಿ, ಎನ್ರಿಚ್ಮೆಂಟ್ ಆಫ್ ಫೌಡರ್ ಅಂತ ಹೇಳ್ತಾರೆ, ಆಮೇಲೆ ಕೆಲವು ಪೌಷ್ಟಿಕರಿಸುವುದು, ಆ ರೀತಿ ನಾವು ಆ ಒಂದು ಸೈಲೇಜ್ ಅನ್ನ ನಾವು ಮಾಡ್ಕೋಬೇಕಾಗ್ತೈತ್ರಿ. ಅವುಗಳನ್ನ ಹಸಿರು ಮೇವನ್ನ ನಾವು ಸಿಗುವಾಗ ಹಸಿರು ಮೇವನ್ನ ನಾವು ಸಣ್ಣ ತುಂಡು ತುಂಡುಗಳಾಗಿ ಕಟ್ ಮಾಡಿಕೊಂಡು ಒಂದು ಸೈಲೇಜ್ ರೂಪದಲ್ಲಿ ಅದನ್ನ ಒಂದು ಕೊಟ್ಟಿಗೆಯಲ್ಲಿ ಅಥವಾ ಗುಂಡಿಗಳನ್ನು ಮಾಡಿಕೊಂಡು ನಾವು ಮೇವನ್ನ ಸಂಗ್ರಹಿಸಿ ಆಮೇಲೆ ಯಾವಾಗ ನಮಗೆ ಬಹಳ ಅವಶ್ಯ ಇರ್ತದೋ ಅವಾಗ ನಾವು ಆ ಮೇವನ್ನ ಪಶುಗಳಿಗೆ ಕೊಡುವುದರಿಂದ ಅವುಗಳ ಹಾಲಿನ ಗುಣಮಟ್ಟನು ನಮ್ಗೆ ಒಳ್ಳೇದಾಗ್ತದೆ ನೋಡ್ರಿ. ಅಂದ್ರೆ ಅದಕ್ಕೆ ವಿಧಾನ ಇದೆ, ಯಾವ ವಿಧಾನದಲ್ಲಿ ಸೈಲೇಜ್ ತಯಾರು ಮಾಡಬೇಕು, ಅದು ಗಾಳಿ ಆಡಲ್ದಂಗೆ ಇರಬೇಕು, ಎಷ್ಟು ತಿಂಗಳೇ ಇರಬೇಕು, ಆ ನಂತರ ಅದನ್ನ ಕಟಾವ್ ಮಾಡಬೇಕಾದ್ರೆ ಏನೇನು ಕಾಳಜಿ ವಹಿಸಬೇಕು, ಇಂಥವೆಲ್ಲ ಕಾಳಜಿಗಳನ್ನ ವಹಿಸ್ಕೊಂಡು ನಾವು ಸೈಲೇಜ್ ಮಾಡ್ಬೇಕಾಗ್ತೈತ್ರಿ. ಅಂದ್ರೆ ಅದು ಮೇನ್ ಹಸಿರು ಮೇವು, ಅದರೊಳಗೆ ಎನ್ರಿಚ್ಮೆಂಟ್ ಆಫ್ ಫೌಡರ್, ಪೌಷ್ಟಿಕರಿಸಿದ ಮೇವು, ಈ ರೀತಿ ನಾವು. ಹೌದು, ಈ ಕಾಂಪೋಸ್ಟ್ ಮಾಡೋದ್ರಲ್ಲಿ ತಿಪ್ಪೆ ಹಾಕೋದು ಮಾಡೋದು ಒಂದು ಕಾಂಪೋಸ್ಟ್ ಆಯ್ತು, ಅಷ್ಟೆಲ್ಲ ತ್ಯಾಜ್ಯ ಇದೆ, ಹೊತ್ಕೊಂಡ್ಬಂದು ಗುಂಡಿ ಹಾಕಿ ಇಲ್ಲಿಗೆ ಕಾಂಪೋಸ್ಟ್ ಮಾಡಿ ಮತ್ತೆ ಹೋಗಿ ಹೊಲಕ್ಕೆ ಹಾಕೋದು, ಅದು ಎಲ್ಲಾನು ಶ್ರಮದಾಯಕ. ಇದ್ದಲ್ಲೇ ನಾವು ಕಾಂಪೋಸ್ಟ್, ಹೌದು ಇದ್ದಲ್ಲೇ ಕಾಂಪೋಸ್ಟ್ ಮಾಡೋದಂದ್ರೆ ಈಗ ನಾವು ಹೊಲದೊಳಗೆ ಕಟಾವ್ ಮಾಡಿರ್ತೀವ್ರಿ, ಅಲ್ಲಿ ರೌದಿನೂ ಇರ್ತೈತಿ, ದಂಟು ಇರ್ತೈತಿ, ಏನು ಸಾಲುಗಳ ಮಧ್ಯೆ ಅವುಗಳನ್ನ ಹಾಕಿಬಿಟ್ಟು ಅಲ್ಲಿನ ನಾವು ಈಗ ಅಣುಜೀವಿ ಗೊಬ್ಬರನು ಅವಕ್ಕೆ ನಾವು ಅಲ್ಲೇ ಉಪಚರಿಸಿದ್ರೆ, ಅದೇ ರೀತಿ ಈಗ ಟ್ರೈಕೋಡರ್ಮಾ ಅಂತ ಒಂದು ಸಿಗ್ತದೆ, ಈಗ ನಮ್ಮಲ್ಲೇ ಧಾರವಾಡದಾಗ ಬಯೋ ಕಂಟ್ರೋಲ್ ಲ್ಯಾಬೋರೇಟರಿ, ಜೈವಿಕ ನಿಯಂತ್ರಣ ಪ್ರಯೋಗಾಲಯ ಇದೆ ಧಾರವಾಡದಲ್ಲಿ, ಅಲ್ಲಿ ಟ್ರೈಕೋಡರ್ಮಾ ವಿರಡೆನೂ ಸಿಗ್ತದೆ, ಹರ್ಜಿ ಅನ್ನಮೂ ಸಿಗ್ತದೆ. ಈ ಟ್ರೈಕೋಡರ್ಮಾ ವಿರಡೇನ ಈಗೇನ್ ನಾವು ದಂಟು ರೌದಿ ಹಾಕಿರ್ತೇವಲ್ರಿ, ಅಲ್ಲಿನೇ ಅವಕ್ಕೆ ಹೆಂಗ್ ನಡುವನ್ನ ಅವನ್ನೆಲ್ಲ ಕಟ್ ಮಾಡಿ ನಾವು ಹೊಲದೊಳಗನ ಕಟ್ ಮಾಡಿ ಅವಕ್ಕೆ ನಾವು ಆ ಒಂದು ಟ್ರೈಕೋಡರ್ಮಾ ವಿರಡೆಯನ್ನ ಹಾಕಿದ್ರ, ಅಥವಾ ಅವ್ ತಗೊಂಡ್ ಬಂದ ಈಗ ನಾವು ತಿಪ್ಪಿಯೊಳಗೆ ಹಂಗ ದಂಟು ಒಗದ್ ಬಿಡ್ತಾರ, ಹಿತ್ತಲ್ದಾಗ ಹೋಗುದು, ಶಗಣಿನೂ ಅಲ್ಲೇ ಹೋಗಿದ್ದು, ದಂಟು ಅಲ್ಲೇ ಹೋಗಿದ್ದು. ಆ ಒಂದು ಈ ಟ್ರೈಕೋಡರ್ಮಾ ಏನು ಶಿಲೀಂಧ್ರ ನಾಶಕ ಕಲ್ಚರ್ ಇರ್ತೈತಲ್ಲ, ಅದನ್ನ ನಾವು 1-2 kg ನಾವು ಆ ದಂಟಿಗೆ ಸುರುವಿದ್ರ ಅದು ಅಲ್ಲಿ ತನ್ನ ಒಂದು ಶಿಲೀಂಧ್ರದ ಸೂಕ್ಷ್ಮಾಣು ಜೀವಿಗಳನ್ನ ಬೆಳೆಸ್ಕೊಂಡು ನಮ್ಗೆ ಅಲ್ಲೇ ಹೊಲದೊಳಗನ ಗೊಬ್ಬರ ಆಗ್ಲಿಕ್ಕೂ ಸಹಾಯ ಆಗ್ತದೆ ನೋಡ್ರಿ. ಹೌದು, ಕೆಲವೊಂದಿಷ್ಟು ಬೆಳೆಗಳಲ್ಲಿ ಆ ರೀತಿ ಸಾಧ್ಯತೆ ಇದ್ರೆ ಅಲ್ಲಿ ಮಾಡಬಹುದು, ಕೆಲವೊಂದಿಷ್ಟು ಬೆಳೆಗಳಲ್ಲಿ ಅದು ಸಾಧ್ಯತೆ ಇರೋದಿಲ್ಲ ಅಲ್ವಾ. ಈಗ ಹತ್ತಿ ಕಟ್ಟಿಗೆ ಇರುತ್ತೆ, ಜೋಳದ ದಂಟ ಇರುತ್ತೆ, ಅಥವಾ ಬೇರೆ ಬೇರೆ ಈ ದ್ವಿದಳ ಧಾನ್ಯದ ಗಿಡಗಳು ಇರ್ತವೆ, ಸಸ್ಯಗಳು ಇರ್ತವೆ, ಅವುಗಳನ್ನ ಎಷ್ಟೋ ಸರಿ ರೋಟೋವೇಟರ್ ಬಳಸಿ ಅಲ್ಲೇ ಮುಗುಚ ಹಾಕೋದಂಗೆ ಮಾಡ್ತಾರೆ. ಅದು ಕೂಡ ಒಂದು ಒಳ್ಳೆ ಪದ್ಧತಿನೇ. ಅಲ್ಲೇ ಮಗುಚ ಹಾಕೊಂಡು ನಾವು ಅಲ್ಲಿ ಒಂದು ಸಾವಯವ ಒಂದು ಪದರನ ಅಲ್ಲೇ ಮಣ್ಣಿನ ರಚನೆಯನ್ನು ಚೆನ್ನಾಗಿ ಆಗ್ತದ್ರಿ, ಮತ್ತೊಂದು ಸಾವಯವ ಗೊಬ್ಬರನು ಅಲ್ಲೇ ನಮಗ ದೊರಕಿ ಬಿಡ್ತದೆ. ನಮ್ಮ ರೈತರಿಗೆ ಒಂದು ನೆನಪಿರ್ಲಿ, ಮಣ್ಣಿನಲ್ಲಿ ಸಾವಯವ ಅಂಶ ಶೇಕಡ 5 ಇರಲೇಬೇಕು ಅಂತ. ಯಾಕಂದ್ರೆ ಅಲ್ಲಿ ಸಾವಯವ ಇಂಗಾಲ ಬೆಳೆಗಳಿಗೆ ಬಹಳ ಮಹತ್ವದ್ದು. ಅಲ್ಲಿ ಜೀವಿಗಳು ಬದುಕಲಿಕ್ಕೂ ಕೂಡ ಸಾವಯವ ಇಂಗಾಲದ ಪಾತ್ರ ದೊಡ್ಡದಿದೆ. ಹಂಗಿದ್ದಾಗ ಮಾತ್ರ ಮಣ್ಣು ಉತ್ಪಾದಕತೆಯಿಂದ ಕೂಡಿರುತ್ತೆ, ಇಲ್ಲಾಂದ್ರೆ ಉತ್ಪಾದಕತೆಯನ್ನು ಕಳ್ಕೊಂಡು ಬರಡ್ ಹಾಕೊಂತ ಹೋಗುತ್ತೆ. ಸಾವಯವ ಪದಾರ್ಥದ ಮುಖ್ಯ ಉದ್ದೇಶ ಅಂದ್ರೆ ಯಾವುದೇ ಒಂದು ಈ ಒಂದು ಕೃಷಿ ಒಳಗ ಬೇಸರ ಮಾಡ್ಕೋಬಾರ್ದು ನೋಡ್ರಿ. ಆ ಕೆಲಸದೊಳಗ ಅಲ್ಲಿ ಮುಗಿಸಿನ ಮುಂದ್ ಹೋಗ್ಬೇಕು. ಈಗ ನಾವ್ ಇವತ್ ಕಟಾವ್ ಮಾಡಿದ್ವಿಪ್ಪ, ಮುಗಿತ್ ಮತ್ ಹೊಳ್ ಮೇದಾಗ ಏನ ಅಡಮಳಿ ಬರ್ತಾವ ಅವಾಗ ಬರುವಂಗಿಲ್ಲ. ಅದಕ್ಕಿಂತ ಮೊದಲು ಮತ್ ನಾವ್ ಮಣ್ಣಿನ ರಚನೆಯನ್ನ ಗುಣಮಟ್ಟನ ಹೆಚ್ಚಿಸ್ಕೊಳ್ಳಿಕ್ಕೆ ಏನ್ ಸಾಧ್ಯತೆಗಳು ಇದಾವ ನಮ್ಮಲ್ಲೇ, ಆ ಒಂದು ರೀತಿಯನ್ನ ಮಾಡ್ಕೋಬೇಕು. ಅಂದ್ರ ನಮ್ಮ ಮಣ್ಣಿನ ರಚನೆ ಚೆನ್ನಾಗಾಗ್ತದ, ನಮಗ ಇದ್ದಲ್ಲಿನ ಸಾವಯವ ಗೊಬ್ಬರ ನಮಗ ಲಭ್ಯ ಆಗ್ತದ. ಈಗ ಅಂದ್ರೆ ಈಗ ಒಟ್ಟನಾಗಿ ಈಗ ಕೆಲವೊಂದು ಯೋಜನೆಗಳು ಹೇಳಿದ್ವಿ, ಕೆಲವೊಂದು ನಾವು ಮಾಡೋದು ಏನು, ಕಂಪೋಸ್ಟ್ ತಯಾರು ಮಾಡೋದು, ಸೈಲೇಜ್ ತಯಾರು ಮಾಡೋದು, ಅಥವಾ ಧಾನ್ಯಗಳನ್ನ ಚೆನ್ನಾಗಿ ಸಂಗ್ರಹಿಸೋದು ಇವೆಲ್ಲ, ಮತ್ತು ಕೆಲವೊಂದು PFMFA ರೀತಿಯ ಕೃಷಿ ಆತ್ಮ ನಿರ್ಭರ ಈ ಎಲ್ಲಾ ಯೋಜನೆಗಳನ್ನ ನಾವು ಹೇಳಿದ್ವಲ್ಲ, ಈ ಯೋಜನೆಗಳ ಮೂಲಕ ಒಟ್ಟಿನಲ್ಲಿ ಒಂದು ಮೇನ್ ಉದ್ದೇಶ ಅಂದ್ರೆ ಮುಖ್ಯ ಉದ್ದೇಶ ಏನಪ್ಪ ನಮಗೆ ಅಂತಂದ್ರೆ ಆಹಾರ ಉತ್ಪನ್ನ ಮಾರಾಟಗಾರರ ಜೇಬು ತುಂಬಿಟೈತ್ರಿ. ಏನ್ ಮಾಡ್ತಾನೆ ನಮ್ಮ ರೈತ, ಬಟ್ ಅದೇನು ಉತ್ಪನ್ನ ಮಾಡಿದ್ದು ದುಡ್ಡೆಲ್ಲ ಮಾರಾಟಗಾರರ ಜೇಬು. ಏನ್ ನಡು ಇರ್ತಾರಲ್ಲ ಅವ್ರ ಮಧ್ಯವರ್ತಿಗಳಿಗೆ ಹೋಗ್ತಾ ಇದೆ. ಅದು ನಮ್ಮ ರೈತಂದ ಏನು ಆಹಾರ ಉತ್ಪಾದಕ ನಮ್ಮ ರೈತರು, ಆದ್ರೆ ಅವ್ರದ್ದು ಜೇಬು ಖಾಲಿನೇ. ಹಿಂಗಾಗಿ ಈ ಆಹಾರ ಉತ್ಪಾದನೆ ಹೆಚ್ಚಾದ್ರೂ ಕಷ್ಟ ಆಗತೈತೆ, ಕಡಿಮೆ ಆದ್ರೂ ಕಷ್ಟ ಆಗ ಅನುಭವಿಸೋದು ನಮ್ಮ ರೈತರೇ. ಅದರಿಂದ ಏನ ಸಮಸ್ಯೆ ಇದ್ರು ರೈತ ಹೈರಾಣ ಆಗ್ಲಿಕ್ಕತ್ತಾರ. ಅದಕ್ಕ ಈ ಒಂದು ಹಳ್ಳಿ ಒಳಗ ಕೃಷಿ ಜೊತೆಗೆ ಈ ವ್ಯವಹಾರ ಹೊಂದಿರುವ ರೈತರ ಬದುಕು ಉತ್ತಮ ಐತೆ. ಅದಕ್ಕ ಈ ಒಂದು ಕೊಯ್ಲೋತ್ತರ ತಂತ್ರಜ್ಞಾನದೊಳಗೆ ಏನ್ ಕಿರು ಉದ್ಯಮಗಳನ್ನು ಮಾಡ್ತಾರಲ್ಲ, ಆ ಮಾಡಿಕೊಂಡು ನಮ್ಮ ರೈತರು ಹೆಚ್ಚಿನ ಆದಾಯವನ್ನ ಹೆಚ್ಚಿಸ್ಕೋಬೇಕು. ಈ ಒಂದು ವಿಚಾರಗಳನ್ನ ರೈತರು ತಿಳ್ಕೊಂಡು ಎಷ್ಟು ಸಾಧ್ಯ ಆಗತ್ತೆ ಅಷ್ಟನ್ನ ಅಳವಡಿಸಿಕೊಂಡು ತಮ್ಮ ಒಂದು ಆರ್ಥಿಕ ಸ್ಥಿತಿಯನ್ನ ಹೆಚ್ಚಿಗೆ ಮಾಡಿಕೊಳ್ಳುವುದೇ ಈ ಒಂದು ನಮ್ಮ ಸರ್ಕಾರದ ಉದ್ದೇಶ, ಎಲ್ಲರ ಆಶಯ. ಅಂದ್ರೆ ರೈತ ಒಬ್ಬ ಉತ್ಪಾದಕ ಅಷ್ಟೇ ಅಲ್ಲ, ಒಬ್ಬ ಒಳ್ಳೆ ಮಾರಾಟಗಾರ ಕೂಡ ಆಗ್ಬೇಕು. ಆಗ್ಬೇಕು, ಹೌದು ಹೌದು ಹೌದು. ಈ ನಿಟ್ಟಿನೊಳಗೆ ರೈತರು ಆಲೋಚನೆ ಮಾಡಲಿ. ಇಷ್ಟೆಲ್ಲ ಮಾಹಿತಿ ನೀನು ಕೊಟ್ರಿ ಮಲ್ಲಮ್ಮ ಹುಬ್ಬಳ್ಳಿ ಅವರೇ. ಈ ಕೊಯ್ಲೋತ್ತರ ತಂತ್ರಜ್ಞಾನ ಎಷ್ಟು ಮಹತ್ವದ್ದು, ಅದನ್ನ ಯಾವ್ಯಾವ ಹಂತದಲ್ಲಿ ಹೇಗೆ ಹೇಗೆ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ, ಸರ್ಕಾರದ ಸಹಾಯಧನ ಮತ್ತೆ ಪ್ರೋತ್ಸಾಹಧನ ಇಂಥವೆಲ್ಲಾನು ಇರುತ್ತೆ. ರೈತರು ಕೂಡ ಒಬ್ಬರೇ ಮಾಡ್ಲಿಕ್ಕಾಗಲಿಲ್ಲ ಅಂದ್ರೆ ಒಂದು ಗುಂಪು ಕಟ್ಕೊಂಡು ಮಾಡಬಹುದು ಅಲ್ವಾ. ನಿಮ್ಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಕೊಯ್ಲೋತ್ತರ ತಂತ್ರಜ್ಞಾನ ಈ ಕುರಿತು ಇದುವರೆಗೆ ಸಹಾಯಕ ಕೃಷಿ ನಿರ್ದೇಶಕರಾದ ಮಲ್ಲಮ್ಮ ಹುಬ್ಬಳ್ಳಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು HB ರಾಮಡಗಿ. ಇದೊಂದು ಪ್ರಕಟಣೆ. ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜದ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರ ಸಭೆಯನ್ನು ಶುಕ್ರವಾರ ದಿನಾಂಕ 17/3/2023 3 PM ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಧಾರವಾಡ ಇವರ ಸಭಾಂಗಣದಲ್ಲಿ ಕರೆಯಲಾಗಿದೆ. ಸರ್ವ ಸದಸ್ಯರು ಕಡ್ಡಾಯವಾಗಿ ಸಭೆಗೆ ತಪ್ಪದೇ ಭಾಗವಹಿಸಿ ತಮ್ಮ ಅಮೂಲ್ಯ ಸಲಹೆ ಸೂಚನೆಗಳನ್ನು ನೀಡುವಂತೆ ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಬೆಳಗಾವಿ ಜಿಲ್ಲೆ ಅಂಕಲಗಿಯ ಬಸವರಾಜ್ ಎಂ ಮಾದಿಗರ್ ಹಾಗೂ ಸಂಗಡಿಗರಿಂದ ಲಾವಣಿ ಪದಗಳು. ಪ್ರಜರಾಜ ದಿನ ಪ್ರಜರೆಲ್ಲರ ಪ್ರತಿನಿಧಿತ್ವದ ದಿನ, ಪ್ರಜರಾಜ ದಿನ ಪ್ರಜರೆಲ್ಲರ ಪ್ರತಿನಿಧಿತ್ವದ ದಿನ. ಡಾಕ್ಟರ್ ಅಂಬೇಡ್ಕರರು ಬರೆದು ಕಾಯ್ದೆ ನೀಡಿದ ದಿನ, ಡಾಕ್ಟರ್ ಅಂಬೇಡ್ಕರರು ಕಾಯ್ದೆ ಬರೆದು ನೀಡಿದ ದಿನ. 1950 January 26 ಪ್ರತಿನಿಧಿಸಿದ ದಿನ. ಹಳ್ಳಿ ಹಳ್ಳಿಗೂ ಕೋಳಿ ಕೂಗಿದಲ್ಲಿ ಎಚ್ಚರಾದ ದಿನ. ಪ್ರತಿಯೊಬ್ಬ ನಾಗರಿಕನಿಗೂ ಪ್ರತಿಯೊಬ್ಬ ನಾಗರಿಕನಿಗೂ ಹಕ್ಕು ನೀಡಿದ ದಿನ, ಮತವ ನೀಡಿದ ದಿನ, ಎಲ್ಲಿದ್ದರೂ ಭಾರತ ಶಾಂತತೆ ಎಡೆದ ಕರೆದ ದಿನ. ಪ್ರಜರಾಜ ದಿನ, ಪ್ರಜರೆಲ್ಲರ ಪ್ರತಿನಿಧಿಸಿದ ದಿನ, ಪ್ರತಿನಿಧಿಸಿದ ದಿನ. ಡಾಕ್ಟರ್ ಅಂಬೇಡ್ಕರರು ಬರೆದು ಕಾಯ್ದೆ ನೀಡಿದ ದಿನ. ಇಲ್ಲಿವರೆಗೆ ಬ್ರಿಟಿಷ ಕಾಯ್ದೆ ನಿಯಮಗಳು ಆಳುತ್ತಿದ್ದರು, ಅಂಥ ನಿಯಮಗಳನ್ನು ತಳ್ಳಿಹಾಕಿದ ದಿನ. ಭಾರತದ ನೀತಿಯಂತೆ ಎಲ್ಲರೂ ನಡೆಯಬೇಕೆನ್ನು ಎಂದು ಸಾರಿದ ದಿನ. ಸರ್ವತೋಮುಖವಾಗಿ ಜೀವಿಸುವ ಹಕ್ಕು ನೀಡಿದ ದಿನ, ಸರ್ವತೋಮುಖವಾಗಿ ಸರ್ವರು ಜೀವಿಸಲು ಹಕ್ಕು ನೀಡಿದ ದಿನ. ಮಾನವರೆಲ್ಲರೂ ಒಂದೇ ಎಂದು ಬೆಲೆ ಕೊಟ್ಟ ದಿನ, ಮಾನವರೆಲ್ಲರೂ ಒಂದೇ ಎಂದು ಬೆಲೆ ಕೊಟ್ಟು ದಿನ. ಪ್ರಜರಾಜ ದಿನ, ಪ್ರಜರೆಲ್ಲರ ಪ್ರತಿನಿಧಿಸಿದ ದಿನ. ಡಾಕ್ಟರ್ ಅಂಬೇಡ್ಕರರು ಬರೆದು ಕಾಯ್ದೆ ನೀಡಿದ ದಿನ. ಜಾತೀಯತೆ ದೂರು ಮಾಡಿ ಸನಿಯ ಕರೆದು ದಿನ, ವಿದ್ಯಾಬುದ್ಧಿ ಸರ್ವತೋಮುಖ ದೇಳಿಗೆಯನ್ನು ಬಯಸಿದ ದಿನ. ನೀರು ಮನೆ ದುಡಿಮೆ ಎಲ್ಲರೂ ಸಮಾನರೆಂದು ಸಾರಿದ ದಿನ. ಬಗೆದು ಐಕ್ಯ ಸಾಧಿಸಿ ದೇಶದ ಉನ್ನತಿಯಡೆಗೆ ಕರೆದ ದಿನ. ಪ್ರಜರಾಜ ದಿನ, ಪ್ರಜರೆಲ್ಲರ ಪ್ರತಿನಿಧಿತ್ವದ ದಿನ. ಡಾಕ್ಟರ್ ಅಂಬೇಡ್ಕರರು ಬರೆದು ಕಾಯ್ದೆ ನೀಡಿದ ದಿನ. ಡಾಕ್ಟರ್ ಅಂಬೇಡ್ಕರರು ಕಾಯ್ದೆ ಬರೆದು ನೀಡಿದ ದಿನ. ರಾಷ್ಟ್ರಗೀತೆ, ರಾಷ್ಟ್ರಮುದ್ರೆ, ರಾಷ್ಟ್ರಧ್ವಜಕ್ಕೆ ಮನ್ನಣೆ ಕೊಟ್ಟ ದಿನ. ನಾವೇ ಪ್ರಜರಿಂದ ಆರಿಸಿದವರೇ ಅಧಿಕಾರ ವಹಿಸಬೇಕೆನ್ನುವಂತೆ ಸಾರಿದ ದಿನ. ದೇಶದ ಯಾವ ಬದುಕನ್ನು ಉಳಿಸಿ ಬೆಳೆಸಿದ ದಿನ. ಭಾರತವು ಆಚರಿಸುವ ದಿನ ಪ್ರಜಾರಾಜ ದಿನ, ಭಾರತವು ಆಚರಿಸುವ ದಿನ ಪ್ರಜಾರಾಜ ದಿನ. ತಿರಂಗಿ ಜೆಂಡ ಹಾರಿಸಿದ ದಿನ, ಸತ್ಯಮೇವ ಜಯತೆಯ ನುಡಿಯನ್ನು ಪಾಲಿಸಿದ ದಿನ. ನಮ್ಮೆಲ್ಲರ ಬದುಕು ಹಸನಾಗಿರಲು ಎಂದು ಸಾರಿದ ಈ ದಿನ. ಪ್ರಜರಾಜ ದಿನ, ಪ್ರಜರೆಲ್ಲರ ಪ್ರತಿನಿಧಿಸಿದ ದಿನ. ಡಾಕ್ಟರ್ ಅಂಬೇಡ್ಕರರು ಬರೆದು ಕಾಯ್ದೆ ನೀಡಿದ ದಿನ. 1950 ಜನವರಿ 26 ಪ್ರತಿನಿಧಿಸಿದ ದಿನ. ಹಳ್ಳಿ ಹಳ್ಳಿಗೂ ಕೋಳಿ ಕೂಗಿದಲ್ಲಿ ಎಚ್ಚರಿಸಿದ ದಿನ. ಪ್ರತಿಯೊಬ್ಬ ನಾಗರಿಕನಿಗೂ ಮತ ನೀಡುವ ಹಕ್ಕು ನೀಡಿದ ದಿನ. ಲಾವಣಿ ಪದ ಕೇಳುತ್ತಿರುವಿರಿ. ಗಾಂಧೀಜಿ ಹುಟ್ಟು ದಿನಕ್ಕೆ ಶಾಂತಿ ದಿನವೆಂದರ, ಗಾಂಧೀಜಿ ಹುಟ್ಟು ದಿನಕ್ಕೆ ಶಾಂತಿ ದಿನವೆಂದರ, ಜಗತ್ತಿನ ಮಹಾಪುರುಷ ಹೆಸರು ಗಾಂಧಿಯವರ, ಜಗತ್ತಿನ ಮಹಾಪುರುಷ ಹೆಸರು ಗಾಂಧಿಯವರ. ಜಗತ್ತಿನಲ್ಲಿ ಹೆಸರಾಯಿತು ಶಾಂತಿ ದೂತ, ಶಾಂತಿ ಪುರುಷನೆಂದು ಗಾಂಧಿಯವರ ಹೆಸರ. ಜಾತಿ ಭೇದ ಬಿಡಿಸಿ ಸನಿಯಕ್ಕ ಕರೆದವರ, ಜಾತಿ ಭೇದ ಬಿಡಿಸಿ ಸನಿಯಕ್ಕ ಕರೆದವರ. ಚಿತ್ರ ಲಂಡ ಪಂಜಿ ಕೈಯಲ್ಲಿ ಕೋಲು ಮಾತ್ಮರ, ಜಾತಿ ಭೇದ ಬಿಡಿಸಿ ಸನಿಯಕ್ಕ ಕರೆದವರ. ಚಿತ್ರ ಲಂಡ ಪಂಜಿ ಕೈಯಲ್ಲಿ ಕೋಲು ಮಾತ್ಮರ, ಹಳ್ಳಿ ಗ್ರಾಮೋದ್ಯಕ್ಕೆ ಆಶ್ರಯ ನೀಡಿದ ತರ, ಹಳ್ಳಿ ಗ್ರಾಮೋದ್ಯೋಗಕ್ಕೆ ಆಶ್ರಯ ನೀಡಿದ ತರ. ಭಾರತದ ವಿಮೋಚನೆಗೆ ಬಂದ ದೇವರ, ಭಾರತದ ವಿಮೋಚನೆಗೆ ಬಂದ ದೇವರ. ಗಾಂಧೀಜಿ ಹುಟ್ಟು ದಿನಕ ಶಾಂತಿ ದಿನವೆಂದರ, ಗಾಂಧೀಜಿ ಹುಟ್ಟು ದಿನಕ ಶಾಂತಿ ದಿನವೆಂದರ, ಜಗತ್ತಿನ ಮಹಾಪುರುಷ ಹೆಸರು ಗಾಂಧಿಯವರ, ಜಗತ್ತಿನಲ್ಲಿ ಮಹಾಪುರುಷನೆಂದು ಹೆಸರು ಗಾಂಧಿಯವರ. ನುಡಿದಂತೆ ನಡೆದ ಸ್ವಾತಂತ್ರ್ಯಕಾರರ ಮಹಾಧೀರರ, ಎದೆಗಾರ ನಡೆದ ಹಾದಿ ತೋರಿದವರ, ನುಡಿದು ನೀತಿ ನೀಡಿದವರ, ನಡೆದು ಹಾದಿ ತೋರಿದವರ, ನುಡಿದಂತೆ ನಡೆದ ಸ್ವಾತಂತ್ರ್ಯ ಧೀರ ವೀರ ಗಾಂಧಿಯವರ, ಧೀರ ಗಾಂಧಿಯವರ. ಬ್ರಿಟಿಷರೆದುರು ಕ್ರಾಂತಿ ಮಾಡಿದ ಹಿರಿಯರ, ಬ್ರಿಟಿಷರೆದುರು ಕ್ರಾಂತಿ ಮಾಡಿದ ಹಿರಿಯರ, ಹರಿಜನ ಪತ್ರಿಕೆ ಬರೆದು ನ್ಯಾಯ ಬೇಡಿರಿವರ, ಗಾಂಧೀಜಿ ಹುಟ್ಟು ದಿನಕ್ಕೆ ಶಾಂತಿ ದಿನವೆಂದು ಹೆಸರ, ಜಗತ್ತಿನ ಮಹಾಪುರುಷರಲ್ಲಿ ಗಾಂಧೀಜಿಯವರ ಹೆಸರ, ಶಾಂತಿ ದಿನವೆಂದು ಗಾಂಧೀಜಿಯವರ ಹೆಸರ. ಕರಿಯ ಬಿಳಿಯರ ಬೇಡಕ್ಕೆ ಕೋರ್ಟು ನಡೆಸಿದವರ, ದಕ್ಷಿಣ ಆಫ್ರಿಕಾ ಜನರ ಗೂಡಿ ಸ್ವಾತಂತ್ರ್ಯ ವಿಚಾರ ಮಾಡಿದರು, ಸ್ವಾತಂತ್ರ್ಯ ವಿಚಾರ. ಆರೋಗ್ಯ ನಿಯಮ ಪಾಲನೆ ತಿಳಿಸಿ ಎಲ್ಲರನ್ನು ಪ್ರೀತಿಯ ಪ್ರಾತರಾದವರ, ಎಲ್ಲರ ಪ್ರೀತಿಯ ಪಾತ್ರರಾದವರ, ಜಗತ್ತಿಗೆ ಸತ್ಯತನ ಹೇಳಿದ ಶಾಂತಿ ದೂತರ, ಜಗತ್ತಿಗೆ ಶಾಂತಿತನ ಹೇಳಿದ ಶಾಂತಿ ದೂತರ. ಇವರ ಹುಟ್ಟು ಹಬ್ಬಕ್ಕೆ ಶಾಂತಿ ದಿನವೆಂದು ಹೆಸರ, ಜಗತ್ತಿನ ಮಹಾಪುರುಷರಲ್ಲಿ ಹೆಸರು ಗಾಂಧಿಯವರ, ಜಗತ್ತಿನ ಮಹಾಪುರುಷ ಹೆಸರು ಗಾಂಧಿಯವರ, ಮಹಾಪುರುಷರಲ್ಲಿ ಹೆಸರು ಗಾಂಧಿಯವರ. ಗಾಂಧೀಜಿ ಹುಟ್ಟು ದಿನಕ್ಕೆ ಶಾಂತಿ ದಿನವೆಂದು ಕರೆದರ, ಜಗತ್ತಿನ ಮಹಾಪುರುಷರ. ಜನಪದ ಸ